ಮೂಲವಾಗಿ ಇದನ್ನ ಪರಿವರ್ತಿಸ್ಕೋಬಹುದು ಅಂತ ತಾವು ತಜ್ಞರು ಹೇಳ್ತಾ ಇರ್ತಾರೆ. ಹೌದು, ಒಂದು ಆದಾಯವಾಗಾದ್ರೂ ಮಾಡ್ಕೋಬಹುದು, ಇನ್ನೊಂದು ಅವರೇ ಬೆಳೆದು ತಿನ್ಕೊಂಡ್ರೆ ಒಂದು ಉತ್ತಮವಾದ ಆಹಾರವನ್ನು ತಿಂತಾರೆ ಅನ್ನೋದು. ಹೌದೌದು, ಆದ್ರಿಂದ ಗ್ರಾಮೀಣ ಮಹಿಳೆಯರಿಗೆ ಈ ಅಣಬೆ ಕೃಷಿ ಬಗ್ಗೆ ಮಾಹಿತಿಯನ್ನ ಮಾಡಿಕೊಡ್ಬೇಕು. ಪ್ರಾರಂಭದಲ್ಲಿ ಈ ಅಣಬೆಗಳ ವೈಶಿಷ್ಟ್ಯತೆ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ? ಅಣಬೆ ಅಂದ್ರೆ ಏನು ಅಂತ ಹೇಳಿದ್ರೆ, ನಾವು ಹೇಳೋದಾದ್ರೆ ಒಂದು ಉತ್ತಮವಾದ ತರಕಾರಿ ಅಂತ ಪರಿಗಣಿಸಬಹುದು. ಯಾಕೆಂದ್ರೆ ಅಣಬೆಯಲ್ಲಿ ಒಳ್ಳೆ ಆಹಾರ ಅಂಶಗಳಿದಾವೆ. ಉದಾಹರಣೆಗೆ ಇದರಲ್ಲಿ ಪ್ರೋಟೀನ್ ಅಂತ ಏನ್ ಹೇಳ್ತೀವಿ, ಸಸಾರಜನಕ ಸುಮಾರು 20-30% ಶೇಕಡಾವಾರು ಇದೆ. ಇದಲ್ದಲೆ ನಮ್ಮ ದೇಹಕ್ಕೆ ಬೇಕಾಗಿರೋ ಜೀವರಸಾಯನ ವಸ್ತುಗಳು ಮತ್ತೆ ಈ ವೈಟಮಿನ್ಸ್ ಅಂತ ಏನ್ ಹೇಳ್ತೀರಿ ಅವು, ಮತ್ತೆ ಲವಣಾಂಶಗಳು ಇವೆಲ್ಲವೂ ಇದಾವೆ. ಇದಲ್ದೇನೆ ಕೆಲವು ಅಣಬೆಗಳಲ್ಲಿ ಔಷಧಿ ಗುಣವೂ ಸಹ ಇದೆ. ಅದರೊಟ್ಟಿಗೆ ಈ ಪ್ರೋಟೀನ್ ಹೆಚ್ಚಿಗೆ ಇರೋದ್ರೊಟ್ಟಿಗೆ ಕೊಬ್ಬು ಕಡಿಮೆ ಇದೆ, ಹಾಗೆ ಸಕ್ಕರೆ ಅಂಶನೂ ಕಡಿಮೆ ಇದೆ. ಇವೆರಡು ಕಡಿಮೆ ಇರೋದ್ರಿಂದ ಈ ಹೃದಯ ರೋಗಿಗಳಿಗಾಗ್ಲಿ ಅಥವಾ ಮಧುಮೇಹ ರೋಗಿಗಳು ಅವರಿಗೆ ಒಂದು ಒಳ್ಳೆ ಆಹಾರ ಆಗುತ್ತೆ. ಮತ್ತೆ ಪ್ರೋಟೀನ್ ಅನ್ನೋದಿದೆ, ಇದು ಬಹಳ ಸುಲಭವಾಗಿ ಪಚನ ಆಗೋದ್ರಿಂದ ಇಡೀ ವಯಸ್ಸವರಾಗ್ಲಿ ಮಕ್ಕಳಾಗ್ಲಿ ಎಲ್ಲರೂ ತಿನ್ಬಹುದು ಅಣಬೆನ. ಇದು ಇದರ ಮುಖ್ಯ ವೈಶಿಷ್ಟ್ಯ. ಹೌದು, ಬೇಸಾಯಕ್ಕೆ ಯೋಗ್ಯವಾದಂತ ಅಣಬೆಗಳು ಯಾವ್ಯಾವು ಪ್ರಪಂಚದಾದ್ಯಂತ ನೋಡಿದ್ರೆ ನಾವು ಸುಮಾರು 20,000 ಜಾತಿಯ ಅಣಬೆಗಳಿದಾವೆ. ಆದ್ರೆ ಆ ಎಲ್ಲಾ ಅಣಬೆಗಳು ತಿನ್ಲಿಕ್ಕೆ ಯೋಗ್ಯವಾಗಿಲ್ಲ. ಸುಮಾರು 500-1,000 ಜಾತಿಯ ಅಣಬೆಗಳನ್ನ ತಿನ್ನಬಹುದು ಕಾಡಲ್ ಬೆಳೆಯ ಅಂತವನ್ನ. ಆದ್ರೆ ಆ ಎಲ್ಲಾ ಅಣಬೆಗಳನ್ನು ಬೆಳಿಲಿಕ್ಕೆ ಆಗಿಲ್ಲ, ಯಾಕೆಂದ್ರೆ ಅವುಗಳ ಬಗ್ಗೆ ಅಧ್ಯಯನ ಆಗ್ಬೇಕು, ಇನ್ನೂ ಆಮೇಲೆ ಬೆಳಿಲಿಕ್ಕೆ ಸಾಧ್ಯ ಆಗದು. ಪ್ರಯೋಗ ಹಂತದಲ್ಲಿ ಅಂತ ಹೇಳಿದ್ರೆ ಸುಮಾರು 60-70 ಜಾತಿಯ ಅಣಬೆಗಳನ್ನ ಬೆಳೆಯೋದಕ್ಕೆ ಪ್ರಯತ್ನ ನಡೆದಿದೆ ಪ್ರಪಂಚದಾದ್ಯಂತ. ಆದ್ರೆ ವಾಣಿಜ್ಯ ಬೆಳೆಯಾಗಿ ಅಂತ ಬೆಳೆಯುವಂತ ಬೆಳೆಗಳು ಅಂತ ಹೇಳಿದ್ರೆ ಬೆರಳಲ್ಲಿ ಎಣಿಸಬಹುದು ಪ್ರಪಂಚದಾದ್ಯಂತ ತಗಂದ್ರು. ಅದೇ ನಮ್ಮ ದೇಶದಲ್ಲಿ ತಗಂದ್ರೆ ಒಂದು 3-4 ಅಣಬೆಗಳನ್ನು ಮಾತ್ರ ಹೆಚ್ಚಾಗಿ ಬೆಳಿತೇವೆ. ನಮ್ಮ ರಾಜ್ಯದಲ್ಲಿ ಹೆಚ್ಚಾಗಿ ಬೆಳೀತಾ ಇರೋದು ಒಂದು ಚಿಪ್ಪಿನ ಅಣಬೆ, ಇನ್ನೊಂದು ಮಿಲ್ಕಿ ಅಣಬೆ, ಆದ್ರೆ ಬಟನ್ ಮಶ್ರೂಮ್ ಅಂತ ಕೇಳಿರ್ಬೋದು ನೀವು. ಆ ಅಣಬೆ ನಮ್ಮಲ್ಲಿ ಇಲ್ಲಿ ಬೆಳಿಬೇಕು ಅಂದ್ರೆ ಸ್ವಲ್ಪ ತ್ರಾಸ ಆಗುತ್ತೆ, ಯಾಕೆಂದ್ರೆ ಅದು ಶೀತವಲಯದ ಅಣಬೆ. ಹೌದು, ತಂಪು ಜಾಸ್ತಿ ಬೇಕಾಗುತ್ತೆ, ಏರ್ ಕಂಡೀಷನ್ ಹಾಕಿ ಬೆಳಿಬೇಕಾಗುತ್ತೆ, ಅದು ಖರ್ಚು ಜಾಸ್ತಿ ಆಗುತ್ತದೆ. ಇನ್ನ ಅಣಬೆಗಳನ್ನು ನಾವು ಎಲ್ಲಿ ಬೇಕಾದ್ರೂ ಬೆಳಿಬಹುದೇ? ಇಲ್ಲ, ಯಾಕೆಂದ್ರೆ ಯಾವುದೇ ಅಣಬೆ ಬೆಳಿಬೇಕು ಅಂತ ಹೇಳಿದ್ರೆ ಕೊಠಡಿ ಒಳಗಡೆ ಬೆಳೆಯಂತ ಬೆಳೆ ಇದು. ಅಂದ್ರೆ ಏನೇನು ವಸ್ತುಗಳು ಬೇಕಾಗ್ತವೆ ಅಂತ? ಕೊಠಡಿ ಬೇಕು ಅಥವಾ ಒಂದು ಬಿಲ್ಡಿಂಗ್ ಬೇಕು. ಅದರಲ್ಲಿ ಮತ್ತೆ ಈಗ ಯಾವ ಅಣಬೆ ಬೆಳಿತೀವಿ ಅದ್ರ ಮೇಲೆ ಅನುಗುಣವಾಗಿರುತ್ತೆ. ಚಿಪ್ಪಿನ ಅಣಬೆನ ಸಾಮಾನ್ಯವಾಗಿ ಎಲ್ಲ ರೈತರು ಬೆಳ್ಕೋಬಹುದು. ಈ ಅಣಬೆ ಬೆಳಿಬೇಕು ಅಂದ್ರೆ ಏನೇನ್ ಬೇಕಾಗುತ್ತೆ? ಮೊಟ್ಟ ಮೊದಲಿಗೆ ಯಾವುದೇ ಬೆಳೆ ಬೆಳಿಬೇಕಾದ್ರೆ ಹೇಗೆ ಬೀಜ ಬೇಕೋ ಹಾಗೆ ಅಣಬೆ ಬೀಜ ಬೇಕು. ಎರಡನೇದು ಅದಕ್ಕೆ ಬೆಳೆಯೋದಕ್ಕೂ ಒಂದು ಮಾಧ್ಯಮ. ಮಾಧ್ಯಮ ಅಂದ್ರೆ ಸಾಮಾನ್ಯವಾಗಿ ಈ ಅಣಬೆ, ನಾನು ಮೊದಲೇ ಹೇಳಿದಾಗೆ ಅವು ಶಿಲೀಂಧ್ರದ ಹೂಗೊಂಚಲು. ಈ ಶಿಲೀಂಧ್ರಗಳು ಕೃಷಿ ಮೂಲತಃ ತ್ಯಾಜ್ಯ ವಸ್ತು ಏನ್ ಬರುತ್ತೆ ಆ ತ್ಯಾಜ್ಯ ವಸ್ತುಗಳ ಮೇಲೆ ಬೆಳಿಬಹುದು. ಆದ್ರೆ ಎಲ್ಲಾ ತ್ಯಾಜ್ಯ ವಸ್ತುಗಳನ್ನು ಉಪಯೋಗಿಸಿದಾಗ ನಮಗೆ ಒಳ್ಳೆ ಇಳುವರಿ ಬರದಲ್ಲೇ ಇರಬಹುದು. ಆದ್ರೆ ಭತ್ತದ ಹುಲ್ಲು, ರಾಗಿ ಕಡ್ಡಿ ಅಥವಾ ಗೋಧಿ ಸಿಗ ಅಂತ ಆದ್ರೆ ಗೋಧಿ ಹುಲ್ಲು, ಅಥವಾ ಹತ್ತಿ ಬೆಳೆ ಬೆಳೆಯ ಪ್ರದೇಶ ಆಗಿದ್ರೆ ಹತ್ತಿ ಹೂ ಕಿತ್ತ ಮೇಲೆ ಕಡ್ಡಿ ಉಳಿಯುತ್ತಲ್ಲ ಆ ಕಡ್ಡಿ, ಇವುಗಳನ್ನ ಬಳಸ್ಕೋಬೇಕು. ಮತ್ತೆ ಅದನ್ನ ತುಂಬಿಡೋದಕ್ಕೆ ಸುಮಾರು 1.5 ಉದ್ದದ್ದು 1 ಅಗಲದ್ದು ಪಾಲಿಥೀನ್ ಚೀಲ ಬೇಕಾಗುತ್ತೆ. ಅದರೊಟ್ಟಿಗೆ ಮತ್ತೆ ಈಗ ಹುಲ್ಲನ್ನು ಕತ್ತರಿಸಬೇಕಾಗುತ್ತೆ, ಅದಕ್ಕೇನಾದ್ರೂ ಕತ್ತರಿನ ಬೇಕಾಗ್ತದೆ. ಆಮೇಲೆ ನೀರಿನಲ್ಲಿ ನೆನೆ ಹಾಕಬೇಕಾಗುತ್ತೆ ಹುಲ್ಲನ್ನ, ಅದಕ್ಕೆ ಒಂದು ದೊಡ್ಡ ಹಂಡೆನೋ ಅಥವಾ ಅದು ಎಷ್ಟು ನಾವು ಅಣಬೆ ಬೆಳಿತೀವಿ ಅದಕ್ಕೆ ಅನುಗುಣವಾಗಿ ಒಂದು ಬಕೆಟೋ ಬೇಕಾಗ್ತದೆ. ಶುದ್ಧವಾದ ನೀರು ಬೇಕು. ಮತ್ತೆ ಹುಲ್ಲನ್ನ ಬೇಯಿಸಬೇಕಾಗತ್ತೆ. ಅದಕ್ಕೆ ಒಂದು ವೈಜ್ಞಾನಿಕವಾಗಿ ಸರಿಯಾಗಿ ವಾಣಿಜ್ಯ ಬೆಳೆಯಾಗಿ ಮಾಡ್ತೀನಿ ಅಂತ ಹೇಳಿದ್ರೆ ನಾವು ಹಬೆಯಲ್ಲಿ ಬೇಯಿಸಿ ಅಂತ ಹೇಳ್ತೀವಿ, ಹುಲ್ಲನ್ನ ಪ್ಯಾಶ್ಚರೀಕರಣ ಮಾಡಿ ಅಂತ ಹೇಳ್ತೀವಿ. ಅದಕ್ಕೆ ಆ ಸಲಕರಣೆ ಬೇಕಾಗುತ್ತೆ. ಆಮೇಲೆ ನೀರು ಸಿಂಪಡಿಸಬೇಕಾಗುತ್ತೆ, ಅದಕ್ಕೆ ಈ ಸಿಂಪಡ್ಕ ಬೇಕಾಗುತ್ತೆ. ಈ ರೀತಿ ಸಾಮಗ್ರಿಗಳು ಬೇಕಾಗುತ್ತೆ. ಇನ್ನ ಮುಖ್ಯವಾಗಿ ಅಣಬೆ ಬೇಸಾಯ ಕ್ರಮ ಹೇಗೆ? ಚಿಪ್ಪಿನ ಅಣಬೆ ಬಹಳ ಸುಲಭವಾಗಿ ಬೆಳೆಯೋದು, ಯಾಕೆ ಅಂದ್ರೆ ಇದಕ್ಕೆ ಬೇಕಾಗಿರೋ ಹವಾಗುಣ ಅಂತ ಹೇಳಿದ್ರೆ ಇದು ಸುಮಾರು 15 ಡಿಗ್ರಿ ಉಷ್ಣಾಂಶದಿಂದ ಹಿಡಿದು 35 ಡಿಗ್ರಿ ಉಷ್ಣಾಂಶದಲ್ಲಿ ಬೆಳೆಯುತ್ತೆ. ಆದ್ರೆ ಒಳ್ಳೆ ಉಷ್ಣಾಂಶ ಬೇಕಾಗಿರೋದಕ್ಕೆ ಸುಮಾರು 25 ಡಿಗ್ರಿ ಉಷ್ಣಾಂಶ ಇದು ಸಾಮಾನ್ಯವಾಗಿ ದೊರಕುತ್ತೆ. ಅದರೊಟ್ಟಿಗೆ ಹವಾಗುಣದಲ್ಲಿ ತೇವಾಂಶ ಸುಮಾರು 70% ಇರಬೇಕು. ಈ ಅಣಬೆನ ಅದರಿಂದ ನಮ್ಮ ರಾಜ್ಯದಲ್ಲಿ ಮಳೆಗಾಲದಲ್ಲಿ ಮತ್ತೆ ಚಳಿಗಾಲದಲ್ಲಿ ಚಿಪ್ಪಿನ ಅಣಬೆನ ಬೆಳಕಬಹುದು. ಸೊ ಇದನ್ನು ಬೆಳೆಯ ಕ್ರಮ ಹೇಗೆ ಅಂದ್ರೆ, ಅಣಬೆ ಬೀಜ ತಂದ್ಮೇಲೆ ನಾವು ಬಹಳ ದಿನ ಇಟ್ಕೊಳಕ್ ಆಗೋದಿಲ್ಲ. ಎಷ್ಟು ದಿನ ಇಟ್ಕೋಬಹುದು? ಸುಮಾರು 1-10 ದಿನದೊಳಗಡೆ ಅವುಗಳನ್ನ ಉಪಯೋಗಿಸಬೇಕಾಗುತ್ತೆ. ಅದಕ್ಕಿಂತ ಜಾಸ್ತಿ ದಿನ ಇಟ್ಕೊಳ್ತೀನಿ ಅಂದ್ರೆ ಫ್ರಿಡ್ಜ್ ಅಲ್ಲಿ ಕೆಳಭಾಗದಲ್ಲಿ ನಾವು ಎಲ್ಲಿ ತರಕಾರಿ ಇಡ್ತೀವಿ ಅಲ್ಲಿ ಇಟ್ಕೊಂಡ್ರೆ ಒಂದು 15-20 ದಿನ ಇಟ್ಕೋಬಹುದು. ಈಗ ಮೊದಲು ನಾವು ಭತ್ತದ ಹುಲ್ಲನ್ನ ತಂದಿಟ್ಕೋಬೇಕು. ಈ ಭತ್ತದ ಹುಲ್ಲು ಸಾಮಾನ್ಯ ಏನಾಗುತ್ತೆ, ಹೊರಗಡೆ ನಾವು ಒಟ್ಲ್ ಹಾಕಿರ್ತಾರೆ ರೈತರು, ಮಳೆಗಾಲದಲ್ಲಿ ನೆನೆಯುತ್ತೆ, ಆಮೇಲೆ ಬಿಸಿಲಲ್ಲಿ ಒಣಗಿ ಮೇಲ್ಭಾಗದ್ದು ಕಪ್ಪಗಾಗಿರುತ್ತೆ. ಅಂತ ಹುಲ್ಲನ್ನು ಉಪಯೋಗಿಸಬಾರದು. ಒಳಗಡೆ ಏನು ಚಿನ್ನದ ಬಣ್ಣದ ಹಾಗೆ ಶುದ್ಧವಾಗಿರುತ್ತಲ್ಲ ಅಂತ ಹುಲ್ಲನ್ನ ತಂದ್ಕೊಂಡು ಆ ಹುಲ್ಲನ್ನ ಸುಮಾರು 3-5 ಅಂಗಳಕ್ಕೆ ಕತ್ತರಿಸ್ಬೇಕು. ಆ ಕತ್ತರಿಸಿದ ಹುಲ್ಲನ್ನ ಸುಮಾರು ಕನಿಷ್ಠ 8 ಗಂಟೆಗಳ ಕಾಲ ನೀರಿನಲ್ಲಿ ನೆನೆ ಹಾಕಿ ಅಂತ ಹೇಳ್ತೀವಿ. 8 ಗಂಟೆಗಳ ಕಾಲ ನೆನೆ ಹಾಕದಿದ್ರು ಸಾಮಾನ್ಯವಾಗಿ ರೈತರು ಏನ್ ಮಾಡ್ತಾರೆ, ಹಿಂದಿನ ದಿವಸ ರಾತ್ರಿ ನೆನೆ ಹಾಕ್ತಾರೆ, ಬೆಳಿಗ್ಗೆ ತೆಗಿತಾರೆ. ಈ ನೆನೆ ಹಾಕ ಉದ್ದೇಶ ಏನು? ಒಂದು ನೆನೆ ಹಾಕಿದಾಗ ಆ ಹುಲ್ಲನ್ನ ತೊಳೆದಾಗುತ್ತೆ, ಅದರಲ್ಲಿರೋ ಕ್ರಿಮಿಗಳು ಕಡಿಮೆ ಆಗುತ್ತೆ, ಧೂಳು ಅಥವಾ ಬೇರೆ ಇದ್ರೆ ಎಲ್ಲ ಸ್ವಲ್ಪ ಮಟ್ಟಿಗೆ ಶುದ್ಧವಾಗುತ್ತೆ. ಇನ್ನೊಂದು ಮೆತ್ತಗಾಗುತ್ತೆ, ಶಿಲೀಂಧ್ರ ಅದರಲ್ಲಿ ಬೆಳೆಯಕ್ಕೆ ಅನುಕೂಲ ಆಗುತ್ತೆ, ತೇವಾಂಶ ಇರುತ್ತೆ. ಈ ನೀರಿನಲ್ಲಿ ನೆನೆ ಹಾಕಿದ ಹುಲ್ಲನ್ನ ಮಾರನೇ ದಿನ ಏನ್ ಮಾಡ್ಬೇಕು ಅಂದ್ರೆ ನಾವು ಪ್ಯಾಶ್ಚುರೀಕರಣ ಮಾಡಿ ಅಂತ ಹೇಳ್ತೀವಿ. ನೆನೆ ಹಾಕಿದ್ಮೇಲೆ ಬೇರೆ ಶಿಲೀಂಧ್ರ ಅಥವಾ ಬೇರೆ ಬ್ಯಾಕ್ಟೀರಿಯಾಗಳಿರ್ತವೆ, ಇವು ಅಣಬೆ ಬೇಸಾಯಕ್ಕೆ ತೊಂದರೆ ಕೊಡ್ತವೆ, ಅಂಥವುಗಳನ್ನ ನಿರ್ಮೂಲನ ಮಾಡಬೇಕು ಅಥವಾ ಸಾಯಿಸಬೇಕಾಗುತ್ತೆ. ಅದಕ್ಕೋಸ್ಕರ ಪ್ಯಾಶ್ಚರೀಕರಣ ಮಾಡಿ ಅಂತ ಹೇಳ್ತೀವಿ ಈ ಹುಲ್ಲನ್ನ. ಈ ಪ್ಯಾಶ್ಚರೀಕರಣ ಕ್ರಮ ಹೇಗೆ ಮತ್ತೆ ನಮ್ಮಲ್ಲಿ ಅಂತ ಸಾಮಗ್ರಿಗಳಲ್ಲಿದ್ದಾವೆ? ಒಂದು, ಈಗ ದೊಡ್ಡ ಪ್ರಮಾಣದಲ್ಲಿ ಮಾಡೋರಾದ್ರೆ ಹಬೆಯಲ್ಲಿ ಬೇಯಿಸಬೇಕಾಗತ್ತೆ. ಸುಮಾರು 10 ಪೌಂಡ್ ಒತ್ತಡದಲ್ಲಿ ಈ ಕುಕ್ಕರ್ಲಿ ನಾವು ಇಡ್ಲಿ ಇಟ್ಟರೆ ಅಥವಾ ಅನ್ನ ಬೇಯಿಸಿದ್ರೆ ಒಂದು ವಿಷಲ್ ಬಂದಾಗ ಸಾಮಾರಿ 10 ಪೌಂಡ್ ಪ್ರೆಷರ್ ಇರುತ್ತೆ. ಅಂತ ಪ್ರೆಷರ್ ಅಲ್ಲಿ ಸುಮಾರು 1/2 ಗಂಟೆಗಳ ಕಾಲ ಇಟ್ಟು ಹುಲ್ಲನ್ನ ಆ ಹಬೆಯಲ್ಲಿ ಬೇಯಿಸಬೇಕು. ಆ ಸಲಕರಣೆ ಇಲ್ಲದವರು, ಇನ್ನ ಸಣ್ಣ ಪ್ರಮಾಣದಲ್ಲಿ ಮನೆಗೆ ಬೆಳ್ಕೋಬೇಕು ಅಂತವರು, ಈ ನೆನೆ ಹಾಕಿರ್ತೀರಲ್ಲ ಹುಲ್ಲು, ಆ ಹುಲ್ಲನ್ನು ತೆಗೆದು ಇನ್ನೊಂದು ಪಾತ್ರೆಗೆ ಹಾಕಿ ಅದಕ್ಕೆ ಮತ್ತೆ ಬೇರೆ ನೀರು ಹಾಕಿ ಆ ಹುಲ್ಲು ನೀರನ್ನ ಕುದಿಸ್ಬೇಕು. ಹುಲ್ಲು ನೀರು ಎರಡು ಸುಮಾರು 1/4-3/4 ಗಂಟೆಗಳ ಕಾಲ ಕುದಿಬೇಕು. ಈ ರೀತಿನೂ ಈ ಹುಲ್ಲನ್ನ ಪ್ಯಾಶ್ಚರೀಕರಣ ಮಾಡಬಹುದು. ಆಮೇಲೆ ಅದನ್ನು ತೆಗೆದು ಕೊಠಡಿ ಒಳಗೆ ಶುದ್ಧವಾಗಿರೋ ಜಾಗದಲ್ಲಿ ಹರಡಬೇಕು, ತೇವಾಂಶವನ್ನ ಹದಗೊಳಿಸಬೇಕು. ಯಾಕೆಂದ್ರೆ ನೀವು ಬೇಯಿಸಿದಾಗ ನೀರಿನಂಶ ಜಾಸ್ತಿ ಇರುತ್ತೆ, ಅದೇ ಹಬೆಯಲ್ಲಿ ಬೇಯಿಸಿದ್ರೆ 1/4 ಗಂಟೆ ಬಿಟ್ಟರೆ ತಣ್ಣಗಾಗುತ್ತೆ, ಆಮೇಲೆ ಉಪಯೋಗಿಸ್ಬೋದು ಬೆಳಗ್ಗೆ. ಆದರೆ ನೀರಿನಲ್ಲಿ ಕುದಿಸಿದಾಗ ಏನಾಗುತ್ತೆ, ನೀರಿನಂಶ ಜಾಸ್ತಿ ಇರುತ್ತೆ, ಅದು ಬಹಳ ಜಾಸ್ತಿನೂ ಇರಬಾರ್ದು, ಬಹಳ ಕಡಿಮೆನೂ ಇರಬಾರ್ದು, ಅಂದರೆ ಸುಮಾರು 50-55% ತೇವಾಂಶ ಇರಬೇಕು ಹುಲ್ಲಿನಲ್ಲಿ. ಲ್ಯಾಬೊರೇಟ್ರಿಗೆ ತಗೋಗಿ ಟೆಸ್ಟ್ ಮಾಡಬೇಕಾಗಿಲ್ಲ, ಒಂದು ಕೈಯಲ್ಲಿ ಒಂದು ಹಿಡಿ ಹುಲ್ಲನ್ನು ತಗೊಂಡು ಹಿಂಡಿದ್ರೆ 1-2 ತೊಟ್ಟು ನೀರು ಬಂದರೆ ಅದು ಹದವಾಗಿದೆ ಅಂತ ತಿಳ್ಕೋಬಹುದು. ಈ ರೀತಿ ಹುಲ್ಲನ್ನು ಹದ ಮಾಡ್ಕೊಂಡ್ಮೇಲೆ ಪಾಲಿಥೀನ್ ಚೀಲ ತಂದಿಟ್ಕೊಂಡಿರ್ಬೇಕು. 1.5 ಅಡಿ ಉದ್ದದ್ದು, 1 ಅಡಿ ಅಗಲದ್ದು, ಸುಮಾರು ಅದ್ರ ಮಂದ 150-200 ಕೆಜಿ ಇದ್ರೆ ಸಾಕು. ಬಹಳ ಮಂದವಾಗಿರಬಾರ್ದು, ಬಹಳ ತೆಳುವಾಗಿರ್ಲೂಬಾರ್ದು. ಆ ಪಾಲಿಥೀನ್ ಚೀಲವನ್ನು ಓಪನ್ ಮಾಡಿ ಈ ಅಣಬೆ ಬೀಜ ತಂದಿಟ್ಕೊಂಡಿರ್ತೀವಲ್ಲ ಅದು ಪ್ಯಾಕೆಟ್ ಅಲ್ಲಿ ಇರುತ್ತೆ, ಅದನ್ನ ತೆಗೆದ್ಬಿಟ್ಟು ಆ ಕಾಳುಗಳನ್ನ ಬೇರ್ಪಡಿಸ್ಕೋಬೇಕಾಗತ್ತೆ ಕೈಯಲ್ಲಿ. ಸುಮಾರು 1/2 ಹಿಡಿ ಅಣಬೆ ಬೀಜವನ್ನ ಈ ಪಾಲಿಥೀನ್ ಚೀಲ ಓಪನ್ ಮಾಡಿದೀವಲ್ಲ, 1.5 ಅಡಿ ಉದ್ದದ್ದು, 1 ಅಡಿ ಅಗಲದ್ದು, ಅದರಲ್ಲಿ ತಳಭಾಗದಲ್ಲಿ 1/2 ಹಿಡಿ ಅಣಬೆ ಬೀಜವನ್ನು ಹರಡಬೇಕು. ಅದ್ರ ಮೇಲೆ 1 ಪದರ ಹುಲ್ಲನ್ನು ತುಂಬಬೇಕು. ಸುಮಾರು 3-4 ಅಂಗುಲ ಎತ್ತರ 1 ಪದರ ಬರುತ್ತೆ, ಬೇಯಿಸಿ ಆರಿಸಿದೀವಲ್ಲ ಆ ಹುಲ್ಲು. ಅದ್ರ ಮೇಲೆ ಕೈಯಲ್ಲಿ ಸ್ವಲ್ಪ ಒತ್ತಿ ಮತ್ತೆ ಅಣಬೆ ಬೀಜವನ್ನ ಹರಡಬೇಕು. ಹೀಗೆ ಪದರವಾಗಿ 1 ಪದರ ಹುಲ್ಲು, 1 ಪದರ ಅಣಬೆ ಬೀಜ ಹಾಕ್ತಾ ಬರಬೇಕು. 1 ಚೀಲಕ್ಕೆ ಸುಮಾರು 3-4 ಪದರ ಬರುತ್ತೆ. ಈ ಪ್ರತಿ ಪದರದಲ್ಲಿ ಅಣಬೆ ಬೀಜ ಹಾಕ್ಬೇಕಾದ್ರೆ ಹೊರಭಾಗದಲ್ಲಿ ಸೈಡಲ್ಲಿ ಜಾಸ್ತಿ ಹಾಕ್ಬೇಕು, ಮಧ್ಯದಲ್ಲಿ ಸ್ವಲ್ಪ ಹಾಕಬೇಕು, ಸುತ್ತ ಹಾಕಬೇಕು. ಆಮೇಲೆ ಕೊನೆ ಪದರದಲ್ಲಿ ಅಣಬೆ ಬೀಜ ಹಾಕಿದ್ಮೇಲೆ ಈ ಪಾಲಿಥೀನ್ ಚೀಲದ ಬಾಯನ್ನ ನುಲಿದ್ಬಿಟ್ಟು ಒಂದು ರಬ್ಬರ್ ಬ್ಯಾಂಡಲ್ಲೋ ಅಥವಾ ಒಂದು ದಾರದಲ್ಲಿ ಕಟ್ಟಬೇಕು. ತಳಭಾಗದಲ್ಲಿ 1-4 ಸಣ್ಣ ರಂಧ್ರಗಳನ್ನ, ಒಂದು ಕಡ್ಡಿಲೋ ಒಂದು ಮಳೆಯಲ್ಲೋ ತೂತ ಮಾಡಬೇಕು. 5-6 ತೂತಗಳನ್ನ ಮೈ ಮೇಲೆಲ್ಲ ಮಾಡಬೇಕು, ಅಥವಾ ಇದನ್ನ ಮೊದಲೇ ಚೀಲದಲ್ಲಿ ಪಂಚ್ ಮಾಡ್ಕೊಂಡಿದ್ರು ಆಗುತ್ತೆ. ಇದು ಅಣಬೆ ಬೀಜದ ಬಿತ್ತನೆ ಕ್ರಮ ಅಂತ ಹೇಳ್ಬೋದು. ಹುಲ್ಲನ್ನ ತುಂಬದ ಚೀಲಗಳು ರೆಡಿಯಾಗಿದ್ದಾವೆ. ಇವನ್ನ ಎಲ್ಲಿಡ್ಬೇಕು? ಇವನ್ನ ನಾವು ಎಲ್ಲಿ ಅಣಬೆ ಬೇಸಾಯಕ್ಕೆ ಒಂದು ಪ್ರತ್ಯೇಕವಾದ ಕೊಠಡಿ ಅಂತ ಇಟ್ಕೊಂಡಿರ್ತೀವಿ ಅಲ್ಲಿಡಬೇಕಾಗತ್ತೆ. ಅಲ್ಲಿ ಏನು ಬಹಳ ಮುಖ್ಯ ಅಂದ್ರೆ ಸ್ವಲ್ಪ ಗಾಳಿ ಆಡಬೇಕು, ತಂಪಾಗಿರಬೇಕು, ಗಾಳಿಯಲ್ಲಿ ತೇವಾಂಶ ಜಾಸ್ತಿ ಇರಬೇಕು. ಆ ಕೊಠಡಿಯಲ್ಲಿ ಹೆಚ್ಚು ಚೀಲ ಇಟ್ಕೋಬೇಕು ಅಂತ ಹೇಳಿದ್ರೆ ನಾವು ಈ ಅಟ್ಟಣಿಗೆಗಳನ್ನು ಮಾಡ್ಕೊಂಡ್ರೆ, ಏನು ರ್ಯಾಕ್ಸ್ ಅಂತ ಹೇಳ್ತೀವಿ, ಅವು ಮಾಡ್ಕೊಂಡ್ರೆ ಅದ್ರ ಮೇಲೆ ಇಡ್ಬೋದು. ಅಥವಾ ಹಿಂದೆ ಬೆಣ್ಣೆ ಪಾತ್ರೆ ನಲ್ಲಲ್ಲಿ ನೇತು ಹಾಕ್ತಿದ್ರಲ್ಲ, ಆ ರೀತಿ ಒಂದು ಪ್ಲಾಸ್ಟಿಕ್ ದಾರದಲ್ಲಿ ಕಟ್ ಹಾಕೊಂಡು ಮಾಡ್ಕೊಂಡ್ರು ಅದ್ರಲ್ಲಿ ನೇತು ಹಾಕಬಹುದು, ಬಹಳ ಸುಲಭವಾಗಿ ಚೀಲ ಇಟ್ಕೊಂಡು ಹೋಗ್ಬೋದು. ಹೌದು, ಅಂತ ಕೊಠಡಿಲಿ ಸುಮಾರು 20 ದಿನ ಇಡಬೇಕಾಗತ್ತೆ. 20 ದಿನ ಆದ್ಮೇಲೆ 20 ದಿನ ಇಟ್ಟಾಗ ಏನಾಗುತ್ತೆ ಅಂದ್ರೆ ಈ ಅಣಬೆ ಶಿಲೀಂಧ್ರ, ಈ ಜೋಳದ ಕಾಳಿನಾಗೆ ಅಣಬೆ ಬೀಜವನ್ನು ಬಿತ್ತಿರ್ತೀವಿ, ಆ ಕಾಳ ಮೇಲಿರೋ ಶಿಲೀಂಧ್ರ ಎಲ್ಲ ಹುಲ್ ಮೇಲೆ ಬೆಳ್ಕೊಂಡು ಬೆಳ್ಳಗಾಗುತ್ತೆ. ಆ 20 ದಿನ ಆಗೋಷ್ಟೊತ್ತಿಗೆ ಪೂರ್ತಿ ಬೆಳ್ಳಗಾಗುತ್ತೆ. ಬೆಳ್ಳಗಾದಾಗ ಈ ಪಾಲಿಥೀನ್ ಚೀಲವನ್ನ ಒಂದು ಬ್ಲೇಡ್ ನಲ್ಲೋ ಅಥವಾ ಒಂದು ಕತ್ತರಿಲಿ ಕತ್ತರಿಸ್ಬಿಟ್ಟು ಒಳಗಡೆ ಪಿಂಡಿ ಇರುತ್ತಲ್ಲ, ಅದು ಪಿಂಡಿ ಹಾಗೆ ಇರುತ್ತೆ, ಬಿದ್ದೋಗಲ್ಲ ಹುಲ್ಲು, ಒಂದೊಂದಾಗಿ ಗಟ್ಟಿಯಾಗಿರುತ್ತೆ, ಹಿಡ್ಕೊಂಡಿರುತ್ತೆ. ಅದನ್ನು ತೆರವು ಮಾಡಿ ಇಡಬೇಕು, ತೆರೆದು ತೆರೆದಿಟ್ಟು ಪ್ರತಿದಿನ ಅದ್ರ ಮೇಲೆ ನೀರನ್ನ ಸಿಂಪಡಿಸಬೇಕು. ಹುಲ್ಲಿನ ಮೇಲೆ ಹುಲ್ಲಿನ ಪಿಂಡಿ ಏನಿದೆ ಅದ್ರ ಮೇಲೆ ಪ್ರತಿದಿನ ನೀರನ್ನ ಸಿಂಪಡಿಸ್ತಾ ಇರಬೇಕು. ಬಹಳ ಜಾಸ್ತಿ ನೀರನ್ನು ಸುರಿಬಾರ್ದು. ನಾಳೆ ನಾ ನೀರಲ್ಲಪ್ಪ ಅಂತ ಹೇಳ್ಬಿಟ್ಟು ಒಂದೇ ಸುರಿ ನೀರನ್ನು ಸುರಿಬಾರ್ದು, ಅದು ಮತ್ತೆ ಒಣಗ್ಲಿಕ್ಕೂ ಬಿಡಬಾರ್ದು. ನಿಯಮಿತವಾಗಿ ಹವಾಗುಣಕ್ಕೆ ಅನುಗುಣವಾಗಿ ಪ್ರತಿದಿನ ನೀರನ್ನ ಸಿಂಪಡಿಸಬೇಕು ಅದ್ರ ಮೇಲೆ. ಹಾಗೆ ಸಿಂಪಡಿಸ್ತಾ ಇದ್ರೆ ಸುಮಾರು ಒಂದು ವಾರದಲ್ಲಿ 5-6 ದಿನಗಳಲ್ಲಿ ಹೆಚ್ಚು ಕಡಿಮೆ ಅಲ್ಲಲ್ಲೇ ಮೊಳಕೆ ಕಾಣುತ್ತೆ. ಮೊಳಕೆ ಅಂದ್ರೆ ಏನು, ನಾವು ಅಣಬೆ ಬೀಜ ಎಲ್ಲ ಹಾಕಿದ್ವಿ ಅಲ್ಲೇ ಮೊಳಕೆ ಬರಲ್ಲ. ಈ ಭತ್ತ ಜೋಳ ಈ ಕಾಳು ಹಾಕಿದ್ರೆ ಒಂದು ಕಾಳು ಹಾಕಿದ್ರೆ ಒಂದು ಮೊಳಕೆ ಬರುತ್ತಲ್ಲ, ಆ ರೀತಿ ಏನು ಬರಲ್ಲ. ಎಲ್ಲೋ ಒಂದು ಕಡೆ ಈ ಶಿಲೀಂಧ್ರ ಅಣಬೆ ಮಗ್ಗಾಗತ್ತೆ, ಅದು ಹೊರಗಡೆಗೆ ಬರುತ್ತೆ. ಇವತ್ತು ಮಗ್ಗು ಕಂಡ್ರೆ ನಾಳೆ ಅಥವಾ ನಾಡಿದ್ದಕ್ಕೆ ಅದು ಅರಳಿ ಕಟಾವಿಗೆ ಬರುತ್ತೆ. ಮಗ್ಗು ಕಾಣಿಸಿದ ಮೇಲೆ ಬಹಳ ಬೇಗ ಬೆಳೆಯುತ್ತೆ ಅದು. ಆ ಒಂದೆರಡು ದಿನಗಳಲ್ಲಿ ಅರಳಿ ಕಟಾವಿಗೆ ಬರುತ್ತೆ. ಆವಾಗ ಅದನ್ನ ಕಟಾವ್ ಮಾಡಬೇಕಾಗುತ್ತೆ. ಕಟಾವ್ ಮಾಡೋದು ಬಹಳ ಸುಲಭ, ಯಾಕೆಂದ್ರೆ ಅದು ಬಹಳ ಮೃದುವಾಗಿರುತ್ತೆ. ಹೌದು, ಕೈಯಿಂದನೇ ಮುರಿಬಹುದು. ಸುಮಾರು ಒಂದೊಂದು ಗೊಂಚಲು ಬರುತ್ತೆ, ಕೆಲವು ಒಂದೊಂದೇ ಇರುತ್ತೆ, ಆದ್ರೂ ಕೈಯಲ್ಲೇ ಮುರಿಬಹುದು. ಬಹಳ ಸುಲಭವಾಗಿರುತ್ತೆ, ಬಹಳ ಮೃದುವಾಗಿರುತ್ತೆ. ಅಂದ್ರೆ ಈ ರೀತಿ ಕಟಾವ್ ಮಾಡ್ಕೊಳ್ತೀವಲ್ಲ ಅಣಬೆಗಳನ್ನ, ಎಷ್ಟು ದಿನ ಇಟ್ಕೋಬಹುದು? ಈ ಕಟಾವ್ ಮಾಡಿದಾಗ ಈಗ 20 ದಿನಕ್ಕೆ ತೆರವು ಮಾಡಿದ್ವಿ, ಆಮೇಲೆ ಒಂದು 5-6 ದಿನಗಳಲ್ಲಿ ಕಟಾವಿಗೆ ಬಂತು ಅಂದ್ಕೊಳ್ಳಿ. ಆ ಕಟಾವ್ ಮಾಡಿದ ಅಣಬೆನ ಅವತ್ತೇ ಮಾರಾಟ ಮಾಡೋದು ಒಳ್ಳೇದು. ನಾನೀಗ ಮಾರಾಟ ಮಾಡಕ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಈ ರಂಧ್ರ ಮಾಡಿರೋ ಪಾಲಿಚಿನ ಚೀಲದೊಳಗಡೆ ಇಟ್ಟು ಪ್ಯಾಕೆಟ್ ಮಾಡಿ ಸೇಲ್ ಮಾಡಬೇಕು. ಸಾಮಾನ್ಯವಾಗಿ 200 ಗ್ರಾಮದ ಅಣಬೆಯನ್ನ ಒಂದು ಪ್ಯಾಕೆಟ್ ಮಾಡಿ ಮಾರಾಟ ಮಾಡ್ತಾರೆ. ಯಾಕಪ್ಪ ಅಂದ್ರೆ ಒಂದು ಸಂಸಾರಕ್ಕೆ ಒಂದು ಹೊತ್ತಿಗೆ ಒಂದು ಸಾಂಬಾರ್ ಮಾಡೋದಕ್ಕೆ ಅಥವಾ ಏನಾದ್ರು ಮಾಡ್ಕೊಳ್ಳಿಕ್ಕೆ ಸರಿ ಆಗ್ತದೆ. ಇವತ್ತು ಬೆಳಿಗ್ಗೆ ಕಿತ್ತರೆ ಅವತ್ತೇ ಮಾರಾಟ ಮಾಡೋದು ಒಳ್ಳೇದು, ತಾಜಾ ರೀತಿಯಲ್ಲಿ. ಅವತ್ತು ಮಾರಾಟ ಮಾಡಕ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಅದನ್ನ ಫ್ರಿಡ್ಜ್ ಅಲ್ಲಿ ಇಟ್ಕಂದ್ರೆ, ತರಕಾರಿ ಇಡ್ತೀವಲ್ಲ ಕೆಳಭಾಗದಲ್ಲಿ ಇಡಬೇಕು, ಮೇಲ್ಭಾಗದಲ್ಲಿ ಇಟ್ಟರೆ ಇನ್ನ ಬೇಗ ಹಾಳಾಗುತ್ತೆ. ಆ ಕೆಳಭಾಗದಲ್ಲಿ ಇಟ್ಕೊಂಡ್ರೆ 2-3 ದಿನ ಇಟ್ಕೊಂಡು ಮಾರಾಟ ಮಾಡ್ಕೋಬಹುದು. ಅಂದ್ರೆ ಒಂದ್ ಪೆಂಡಿಯಿಂದ ನಾವು ಎಷ್ಟು ಸರಿ ಕೊಯ್ಲು ಮಾಡ್ಕೋಬಹುದು? ಈಗ ಮೊದಲನೇ ಬಾರಿಗೆ 20 ದಿನ ಆದ್ಮೇಲೆ 6-8 ದಿವಸಕ್ಕೆ ಮೊದಲನೇ ಕಟಾವ್ ಮಾಡ್ತೀವಿ. ಆವಾಗ ಸುಮಾರು 150-300 ಗ್ರಾಮ್ ಸಿಗುತ್ತೆ ಅಣಬೆ. ಆ ಪಿಂಡಿನ ಹಾಗೆ ಇಟ್ಕೊಂಡು ಮತ್ತೆ ನೀರು ಹಾಕ್ತಾ ಇದ್ರೆ ಇನ್ನೊಂದು 10 ದಿನಗಳಲ್ಲಿ ಎರಡನೇ ಸುತ್ತಿಂದ 100-200 ಗ್ರಾಮ್ ಅಣಬೆ ಬರುತ್ತೆ. ಹಾಗೆ ಇನ್ನೂ 1-10 ದಿನ ಇಟ್ಕೊಂಡ್ರೆ 3 ಸುತ್ತು ಬರುತ್ತೆ. ಸುಮಾರು ಈ 3 ಕೊಯ್ಲಿಂದ ಸರಾಸರಿಯಾಗಿ 1 ಚೀಲದಿಂದ ಸುಮಾರು 1/2 ಕೆಜಿ ಅಣಬೆ ಬರುತ್ತೆ ಸರಾಸರಿಯಾಗಿ. ಅಂದ್ರೆ ಈ ಸರಿ ನಾವು 3 ಕೊಯ್ಲು ಮಾಡ್ಕೊಂಡ್ವಿ, ಆಮೇಲೆ ಆ ಭತ್ತದ ಹುಲ್ಲನ್ನು ಏನ್ ಮಾಡಬಹುದು? ಆ ಭತ್ತದ ಹುಲ್ಲಿನಲ್ಲಿ ನಾನು ಮೊದಲೇ ಹೇಳಿದ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ, ಸಸಾರಜನಕ ಆದ್ರಿಂದ ಅದನ್ನ ದನಗಳಿಗೆ ಮೇವಾಗಿ ಕೊಡ್ಬೋದು. ಅಂದ್ರೆ ಹೊಸದ್ರಲ್ಲಿ ಆ ಹಸುಗಳಾಗ್ಲಿ ದನಗಳು ತಿನ್ನಲ್ಲ, ಯಾಕೆಂದ್ರೆ ಅಭ್ಯಾಸ ಇರಲ್ಲ. ಸ್ವಲ್ಪ ಸ್ವಲ್ಪ ಕೊಟ್ಟು ಅಭ್ಯಾಸ ಮಾಡಿದ್ರೆ ಒಳ್ಳೆ ಆಹಾರವಾಗುತ್ತೆ ಅದಕ್ಕೆ. ಆ ದನಗಳಿಲ್ಲ ನಮ್ಮಲ್ಲಿ ಅಂತ ಹೇಳಿದ್ರೆ ಏನು ಕಾಂಪೋಸ್ಟ್ ಅಂತ ಮಾಡ್ತೀವಲ್ಲ, ಆ ಗುಂಡಿಲಿ ಹಾಕಿದ್ರೆ ಇದು ಈ ಶಿಲೀಂಧ್ರ ಅಲ್ಲಿ ಬೆಳೆದು ಬೇರೆ ತ್ಯಾಜ್ಯ ವಸ್ತುಗಳು ಕರಗಿಸಿ ಒಳ್ಳೆ ಕಾಂಪೋಸ್ಟ್ ಆಗಕ್ಕೆ ಅನುಕೂಲ ಮಾಡಿಕೊಡೋದು. ಇನ್ನು ಮುಖ್ಯವಾಗಿ ಅಣಬೆ ಬೇಸಾಯದಲ್ಲಿ ಬರುವಂಥ ಮುಖ್ಯವಾದ ಈ ತೊಂದರೆಗಳು ಅಥವಾ ರೋಗಗಳು ಯಾವ್ಯಾವ? ಅಣಬೆ ಬೇಸಾಯದಲ್ಲಿ ಮುಖ್ಯ ತೊಂದರೆ ಅಂತ ಹೇಳಿದ್ರೆ, ನಾನು ಮೊದಲೇ ಹೇಳಿದೆ ಅಣಬೆ ಒಂದು ಶಿಲೀಂಧ್ರ, ಅಂದ್ರೆ ಅದು ಸೂಕ್ಷ್ಮ ಜೀವಿ. ಈ ಸೂಕ್ಷ್ಮ ಜೀವಿಗಳು ಗಾಳಿಲಿ ಎಲ್ಲಾ ಕಡೆ ಬಹಳ ಜಾಸ್ತಿ ಇರ್ತವೆ, ಕೋಟಿಗಟ್ಟಲೆ ಇವು. ಇರೋದ್ರಿಂದ ಸ್ವಚ್ಛತೆ ಕಾಪಾಡೋದು ಬಹಳ ಮುಖ್ಯ ಈ ಅಣಬೆ ಬೇಸಾಯದಲ್ಲಿ. ಈಗ ರೇಷ್ಮೆ ಗೂಡಿಟ್ರೆ ಎಷ್ಟು ಸ್ವಚ್ಛತೆ ಕಾಪಾಡ್ತಾರಲ್ಲ, ಅದಕ್ಕಿಂತ ಜಾಸ್ತಿ ಹೆಚ್ಚು ಮುತುವರ್ಜಿ ಇದು ಕೊಯಿಸಬೇಕಾಗತ್ತೆ. ಅದಕ್ಕೆ ಈ ಅಣಬೆ ಬೆಳಿಬೇಕಾದ್ರೆ ಈ ಕೊಠಡಿ ಏನಿರುತ್ತೆ ಅದನ್ನ ಮೊದಲು ತೊಳೆದು ಶುಚಿ ಮಾಡಿ ಫಾರ್ಮಲಿನ್ ದ್ರಾವಣವನ್ನು ಸಿಂಪಡಿಸಿ ಒಂದಿವಸ ಬಿಟ್ಟು ಆಮೇಲೆ ಬೆಳೆ ಶುರು ಮಾಡೋದು ಒಳ್ಳೇದು. ಈ ರೋಗಗಳು ಏನು ಅಂದ್ರೆ, ಈಗ ನಾವು ಸರಿಯಾಗಿ ಸ್ವಚ್ಛತೆಯನ್ನು ಕಾಪಾಡದಿದ್ರೆ ಅಥವಾ ಹುಲ್ಲನ್ನ ಪ್ಯಾಶ್ಚರೀಕರಣ ಮಾಡಬೇಕು ಅಂತ ಹೇಳಿದ್ನಲ್ಲ, ಆ ಪ್ಯಾಶ್ಚರೀಕರಣ ಸರಿಯಾಗಿ ಮಾಡದೇ ಇದ್ರೆ ಅಥವಾ ನಾವು ಹೆಚ್ಚು ಬಾಗಿಲು ತೆಗೆದು ಓಡಾಡೋದು, ಗಾಳಿಯಲ್ಲಿ ಧೂಳು ಬರೋದು ಇಂಥದ್ದೆಲ್ಲ ಆದ್ರೆ ಈ ಚೀಲದಲ್ಲಿ ಬೆಳ್ಳಗಾಗುತ್ತೆ ಅಂತ ಹೇಳಿದೆ. ಆ 20 ದಿನ ಇಟ್ಟಾಗ ಬೆಳ್ಳಗಾಗದಲೆ ಹಸಿರಾಗುತ್ತೆ ಅಥವಾ ಕಪ್ಪಾಗುತ್ತೆ ಅಥವಾ ಅರಿಶಿನ ಬಣ್ಣಕ್ಕೆ ತಿರುಗುತ್ತೆ. ಅಂತವಾದಾಗ ಏನಾಗಿದೆ ಅಂದ್ರೆ ಅಲ್ಲಿ ಬೇರೆ ಶಿಲೀಂಧ್ರ ಬೆಳೀತಾ ಇದೆ. ಅಣಬೆ ಶಿಲೀಂಧ್ರನ ಬೆಳಿಲಿಕ್ಕೆ ಬಿಡ್ತಾ ಇಲ್ಲ, ಅದು ನಮ್ಮ ಅಣಬೆ ಬೆಳೆಯನ್ನ ಬೆಳಿಲಿಕ್ಕೆ ಬಿಡ್ತಾ ಇಲ್ಲ. ಹಾಗೇನೆ ಕೆಲವೊಮ್ಮೆ ಏನಾಗುತ್ತೆ, ಕೆಲವು ಬ್ಯಾಕ್ಟೀರಿಯಾ ಅಥವಾ ದುಂಡಾಣುಗಳು ಅಂತ ಏನ್ ಹೇಳ್ತೀವಿ ಅವು ಉಳ್ಕೊಂಡಿದ್ರೆ ಸರಿಯಾಗಿ ಪ್ಯಾಶ್ಚರೀಕರಣ ಮಾಡಿದ್ರೆ ಈ ಅಣಬೆ ಶಿಲೀಂಧ್ರ ಹರಡೋದಕ್ಕೆ ಬಿಡೋದಿಲ್ಲ. ಹುಲ್ಲು ಹಾಗೇ ಇರುತ್ತೆ ನೋಡ್ಲಿಕ್ಕೆ, ಈ ಅಣಬೆ ಬೀಜ ಹಾಕಿದ್ದಲ್ಲೇ ಹಾಗೇ ಇದೆ, ಬೆಳ್ಳಗಾಗದೇ ಇಲ್ಲ. ಇಂಥ ರೋಗಗಳು ಬಂದ್ರೆ ಅದನ್ನ ಹತೋಟಿ ಮಾಡಕ್ ಆಗಲ್ಲ, ರಾಸಾಯನಿಕ ಸಿಂಪಡಣೆ ಮಾಡಿದ್ರೆ ಅದು ತಿನ್ನುವಷ್ಟು. ಹೌದು, ಯಾಕೆಂದ್ರೆ ಅವನ್ನ ಕಂಡ್ರೆ ಕಂಟ್ರೋಲ್ ಮಾಡೋದಕ್ಕೋಸ್ಕರ ನಾವು ಬೇರೆ ಕೆಮಿಕಲ್ಸ್ ಅನ್ನ ಅಥವಾ ರಾಸಾಯನಿಕ ವಸ್ತುಗಳನ್ನ ನೀವು ಹೇಳಿದಾಗೆ ಸಿಂಪಡಣೆ ಮಾಡಿದ್ರೆ ನಾವು ತಿಂತೀವಿ ಅಣಬೇನ, ತಿನ್ನೋದಕ್ಕೆ ಯೋಗ್ಯ ಆಗೋದಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಸ್ವಚ್ಛತೆ ಮುತುವರ್ಜಿ ಮೊದಲೇ ವಹಿಸಬೇಕು. ಸೋಂಕು ನಿವಾರಣೆ ಮತ್ತೆ ಸ್ವಚ್ಛತೆ, ಹೌದು ಸ್ವಚ್ಛತೆ, ಪ್ಯಾಶ್ಚರೀಕರಣ, ಪ್ಯಾಶ್ಚರೀಕರಣ ಬಹಳ ಮುತುವರ್ಜಿಯಾಗಿ ಉಪಯೋಗಿಸ್ಬೋದು. ಅದಕ್ಕೆ ಸಾಮಾನ್ಯವಾಗಿ ಈ ಅಣಬೆ ಬೇಸಾಯದವರು ಏನ್ ಮಾಡ್ತಾರೆ ಅಂದ್ರೆ ಸಾಮಾನ್ಯವಾಗಿ ನವಾನ್ ಅಂತ ಒಂದು ಕೀಟನಾಶಕ ಬರುತ್ತೆ, ಹಾಗೆ ಇನ್ನೊಂದು ಬೇರೆ ಶಿಲೀಂದ್ರನಾಶಕ ಬೆವೆಸ್ಟಿನ್ ಅಂತ ಬರುತ್ತೆ. ಇವೆರಡನ್ನು 1 ಗ್ರಾಂ ಬೆವೆಸ್ಟಿನ್ ಮತ್ತೆ 1 ಮಿಲಿಲೀಟರ್ ನೋವಾನನ್ನು 1 ಲೀಟರ್ ನೀರಿನಲ್ಲಿ ಹಾಕಿ ಈ ಅಣಬೆ ಕೊಠಡಿ ಸುತ್ತ ವಾರಕ್ಕೆ 1 ಬಾರಿ ಅಥವಾ 2 ಬಾರಿ ಸ್ಪ್ರೇ ಮಾಡಿ ಸಿಂಪಡಿಸ್ತಾರೆ. ಆದರೆ ಚೀಲದ ಮೇಲೆ ಅಥವಾ ಅಣಬೆ ಮೇಲೆ ಸಿಂಪಡಿಸಬಾರ್ದು, ಸುತ್ತ ಸಿಂಪಡಿಸಿ. ಯಾಕೆಂದ್ರೆ ಈ ಅಣಬೆಗೆ ಒಂದು ಸಲ ರೋಗ ಬಂತು ಅಂದ್ರೆ ಆ ಚೀಲವನ್ನು ನಾವು ಈ ದ್ರಾವಕ ಅಥವಾ ಫಾರ್ಮಲಿನ್ ದ್ರಾವಣವನ್ನು ಸಿಂಪಡಿಸಿ ದೂರ ಬಿಸಾಕೋದು ಒಳ್ಳೇದು. ಯಾಕೆಂದ್ರೆ ಅದನ್ನ ಇಟ್ಕೊಂಡ್ರೆ ಬೇರೆ ಬೆಳೆಗೆಲ್ಲ ಹರಡಿ ಬಹಳ ತೊಂದರೆ ಆಗುತ್ತೆ. ಮುಂದೆ ನಾವು ಏನು ಬೇರೆ ಚೀಲಗಳನ್ನು ತುಂಬುತ್ತೀವಿ ಅವೆಲ್ಲವೂ ಹಾಳಾಗ್ತಾ ಬರುತ್ತೆ. ಇನ್ನೊಂದು ಮುಖ್ಯವಾದ್ದು ತಾವು ಹೇಳಿದ್ದು ಈ ಹಾಲು ಅಥವಾ ಮಿಲ್ಕಿ ಅಣಬೆ, ಹೌದು, ಇದರ ಬೇಸಾಯ ಕ್ರಮದ ಬಗ್ಗೆ ಸ್ವಲ್ಪ ಪರಿಚಯ ಮಾಡ್ಕೊಳ್ಳಿ. ಇದ್ರ ಬೇಸಾಯ ಸೂಕ್ಷ್ಮವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ 20 ದಿನಗಳವರೆಗೆ ನಾವು ಏನು ಈ ಚಿಪ್ಪಿನ ಅಣಬೆಗೆ ಮಾಡ್ತೀವಿ ಅದೇ ರೀತಿ ಮಾಡ್ಬೇಕು. ಹುಲ್ಲು ತರಬೇಕು, ಆ ಹುಲ್ಲನ್ನು ಕತ್ತರಿಸಬೇಕು, ನೀರಲ್ಲಿ ನೆನೆ ಹಾಕಬೇಕು, ಆಮೇಲೆ ಪ್ಯಾಶ್ಚರೀಕರಣ ಮಾಡಬೇಕು, ಚೀಲದೊಳಗೆ ತುಂಬಬೇಕು. ಬೀಜ ಮಾತ್ರ ಹಾಕಬೇಕಾದ್ರೆ ನಾವು ಈ ಮಿಲ್ಕಿ ಅಣಬೆ ಬೀಜವನ್ನ ಹಾಕ್ತೀವಿ. ಯಾಕೆಂದ್ರೆ ಎಲ್ಲಾ ಅಣಬೆ ಬೀಜಗಳು ನೋಡ್ಲಿಕ್ಕೆ ಒಂದೇ ರೀತಿ ಕಾಣ್ತವೆ. ತಗೊಂಡ್ ಬರ್ಬೇಕಾದ್ರೆ ನಾವು ಕೇಳಿ ತಗೊಂಡ್ ಬರ್ಬೇಕಾಗ್ತದೆ, ನೋಡಿ ಕಂಡಿಡಿಯಲಿಕ್ಕಾಗಲ್ಲ. ಈಗ ಜೋಳ ರಾಗಿ ಹೇಗೆ ಬೇರೆ ಹೇಳ್ತೀವಿ, ಹಾಗೆ ಮಿಲ್ಕಿ ಅಣಬೆನ ನೋಡಿದ್ರು ಜೋಳದ ಕಾಳು ಅದ್ರ ಮೇಲೆ ಶಿಲೀಂಧ್ರ ಬೆಳೆದಿರುತ್ತೆ, ಚಿಪ್ಪಿನ ಅಣಬೆ ಬೀಜ ಆದ್ರೂ ಜೋಳದ ಕಾಳು ಅದ್ರ ಮೇಲೆ ಶಿಲೀಂಧ್ರ ಬೆಳೆದಿರುತ್ತೆ. ಸೊ ಈ ಮಿಲ್ಕಿ ಅಣಬೆ ಬೆಳಿಬೇಕಾದ್ರೆ ಕೇಳಿ ತಗೊಂಡ್ ಬಂದು ಹಾಕ್ತಿವಿ. ಈ ಬೀಜ ಚಿಪ್ಪಿನ ಅಣಬೆ ಬೀಜ ಹೇಗೆ ಹಾಕ್ತೀರಿ ಹಾಗೆ ಹಾಕಿ 20 ದಿನಗಳ ಕಾಲ ಇಡಬೇಕು. ಆದ್ರೆ 20 ದಿನಗಳ ಕಾಲ ಇಟ್ಟಾಗ ಚಿಪ್ಪಿನ ಅಣಬೆಗೆ ಉಷ್ಣಾಂಶ 25 ಡಿಗ್ರಿ ಉಷ್ಣಾಂಶ ಇದ್ರೆ ಒಳ್ಳೇದು ಅಂತ ಹೇಳಿದೆ. ಆದ್ರೆ ಈ ಮಿಲ್ಕಿ ಅಣಬೆ ಅಥವಾ ಹಾಲು ಅಣಬೆಗೆ ಸುಮಾರು 30-35 ಡಿಗ್ರಿ ಉಷ್ಣಾಂಶ ಇದ್ರೆ ಒಳ್ಳೇದು. ಸ್ವಲ್ಪ ಹೆಚ್ಚು ಉಷ್ಣಾಂಶ, ಹೆಚ್ಚು ಉಷ್ಣಾಂಶ, ಆದ್ರೆ ಅದರೊಟ್ಟಿಗೆ ಗಾಳಿಯಲ್ಲಿ ತೇವಾಂಶನೂ ಇರಬೇಕು. ಅದು ಮುಖ್ಯವಾದ ಮುಖ್ಯವಾದದ್ದು. ಹಾಗೆ 20 ದಿನ ಇಟ್ಟಾಗ ಇಲ್ಲಿ ಸಹ ಶಿಲೀಂಧ್ರ ಆ ಹುಲ್ಲು ಮೇಲೆಲ್ಲ ಬೆಳೆದು ಬೆಳ್ಳಗಾಗತ್ತೆ. ಆ 20 ದಿನಗಳಾದ್ಮೇಲೆ ಚೀಲದ ಬಾಯನ್ನ ಮೇಲ್ಭಾಗದಲ್ಲಿ ಬಿಚ್ಚಬೇಕು, ಬಿಚ್ಚಿ ಹಿಂದಕ್ಕೆ ಮಡಚಬೇಕು. ಈ ಅಂಗಡಿಗಳಲ್ಲಿ ರಾಗಿ ಗೋಧಿ ಅಥವಾ ಇಟ್ಟಿ ಮಡಚ್ತಾರಲ್ಲ ಆ ರೀತಿ ಇಟ್ಟಿರ್ಬೇಕು. ಅದ್ರ ಮೇಲ್ಭಾಗದಲ್ಲಿ ಮಣ್ಣು, ಮರಳು, ಕೊಟ್ಟಿಗೆ ಗೊಬ್ಬರ ಅಥವಾ ಎರೆಹುಳಿನ ಗೊಬ್ಬರ ಆದ್ರೂ ಆಗುತ್ತೆ. ಮಣ್ಣು, ಕೆಂಪು ಮಣ್ಣು, ಮರಳು, ಎರೆಹುಳು ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರ ಒಳ್ಳೆ ಕೊಳತಿದ್ದು, ಇವು ಮೂರನ್ನು ಜರಡಿ ಹಿಡಿದು ಅವು ಮೂರನ್ನು ಒಂದೊಂದು ಭಾಗ ಮಿಶ್ರಣ ಮಾಡಿ, ಒಂದು ಭಾಗ ಕೆಂಪು ಮಣ್ಣು, ಒಂದು ಭಾಗ ಮರಳು, ಒಂದು ಭಾಗ ಕೊಟ್ಟಿಗೆ ಎರೆಹುಳು ಗೊಬ್ಬರ, ಮೂರನ್ನು ಮಿಶ್ರಣ ಮಾಡಿ ಅದಕ್ಕೆ 5% ಈ ಚಾಕ್ ಪೌಡರ್ ಅಂತ ಏನು ಹೇಳ್ತೀವಿ, ಕ್ಯಾಲ್ಸಿಯಂ ಕಾರ್ಬನೇಟ್ ಅಂತ ಹೇಳ್ತೀವಿ, ಸುಣ್ಣದ ಪುಡಿ ರೀತಿ, ಅದನ್ನು ಮಿಶ್ರಣ ಮಾಡಿ ಆ ಮಿಶ್ರಣವನ್ನು ಹಬೆಯಲ್ಲಿ ಪ್ಯಾಶ್ಚರೀಕರಣಗೊಳಿಸಿ ಈ ಮಿಶ್ರಣವನ್ನ ಆರಿಸ್ಬೇಕು. ಆರಿಸಿ ಈ ಚೀಲದ ಬಾಯಿ ಬಿಚ್ಚಿ ಮೇಲ್ ಮಡಚಿದೀವಲ್ಲ ಅದ್ರ ಮೇಲ್ಭಾಗದಲ್ಲಿ ಸುಮಾರು 1-1.5 ಅಂಗುಲದ ದಪ್ಪ ಸಾರಿಸ್ಬೇಕು, ಸಮ ಮಾಡಬೇಕು, ಹಾಕಿ ಸಮ ಮಾಡಬೇಕು. ಆ ಸಮ ಮಾಡಿದ ಮೇಲೆ ಆ ಮಣ್ಣಿನ ಮೇಲೆ ನೀರನ್ನ ಪ್ರತಿದಿನ ಸಿಂಪಡಿಸಬೇಕು, ನಮಗೆ ಬೇಕಾದ ದಿವಸ ಕಟಾವ್ ಮಾಡ್ಕೋಬಹುದು. ಅಂದ್ರೆ ಗೊಬ್ಬರದ ಮಿಶ್ರಣದಿಂದ ಮೇಲ್ಗಡೆ ಬರುತ್ತೆ, ಮೇಲ್ಗಡೆ ಬರುತ್ತೆ, ಇದು ಛತ್ರಿ ರೀತಿ ಮೇಲ್ಗಡೆ ಬರುತ್ತೆ, ಅದನ್ನ ಕತ್ತರಿಸ್ಕೋಬೇಕು, ಕತ್ತರಿಸ್ಕೋಬೇಕು. ಮತ್ತೆ ಬರುತ್ತೆ ಅದು ಹಾಗೆ ಅಲ್ಲಿ ಅಲ್ಲೇ ಒಂದೊಂದು ಅಣಬೆಗಳು ಬರ್ತಾ ಇರುತ್ತೆ. ಸುಮಾರು 60 ದಿನಗಳವರೆಗೆ ಈ ಚೀಲವನ್ನ ಇಟ್ಕೋಬಹುದು. ಸುಮಾರು 1/4-3/4 ಕೆಜಿಯಷ್ಟು ಪ್ರತಿ ಚೀಲದಲ್ಲಿ ಅಣಬೆ ಬರುತ್ತೆ, ಜಾಸ್ತಿ ಬರುತ್ತೆ, ಸ್ವಲ್ಪ ಜಾಸ್ತಿ ಬರುತ್ತೆ. ಈ ಅಣಬೆ ಬೇಸಾಯದ ಬಗ್ಗೆ ತಾವು ಉತ್ತಮವಾದಂತಹ ಮಾಹಿತಿ ಮಾಡಿಕೊಟ್ರಿ ಡಾಕ್ಟರ್ ಮಲ್ಲೇಶ್ ಅವರೇ, ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಕೃಷಿ ರಂಗ ಕಾರ್ಯಕ್ರಮ ಪ್ರಸಾರವಾಯಿತು. ಸೇವಾ ಮಾಹಿತಿ ಎರಡನೇ ಮೊಣ್ಣಂಗೇರಿ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪುಷ್ಪಾವತಿ ಅವರ ಪತಿ ಧನಂಜಯ್ ಬಿಸಿ ಅವರು ಇಂದು ಮಧ್ಯಾಹ್ನ ನಿಧನರಾಗಿದ್ದು 57 ವರ್ಷ ಪ್ರಾಯದ ಧನಂಜಯ್ ಅವರ ಅಂತ್ಯಕ್ರಿಯೆ ನಾಳೆ ಬೆಳಿಗ್ಗೆ 10 ಗಂಟೆಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಹುದಿಕೇರಿ ಗ್ರಾಮ ಕಾರಳನ ತೆಕ್ಕಡೆ ಅಯ್ಯಪ್ಪ ಚಾಮಿ ಐಂಗಡಪೊಣ್ಣು ಪಾರ್ವತಿ ಅಕ್ಕಣಿ ಐಂಗ ಇಂದು ಮರಣಪಟ್ಟಿದ್ದು 63 ಬಯತ್ತ ತೆಕ್ಕಡ ಪಾರ್ವತಿ ಅಕ್ಕಣಿ ಐಂಡ ತಾಮನೆ ಬಳಪಂಡ ಕಂಡಂಗಾಲ ಗ್ರಾಮ. ಆಕೇರಿ ಕಾರ್ಯ ನಾಳೆ ಮಜ್ಜಣ ಉದಿಕೇರಿ ಗ್ರಾಮದ ಸ್ವಂತ ಮನೆಯಲ್ಲೂ ನಡಪ. ಸೇವಾ ಮಾಹಿತಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಸುದ್ದಿ ಜಂಪೆ. ಸುದ್ದಿ ಜೊಂಪೆ ಓದುತ್ತಿರವು ಉಳುವಾರನ ರೋಷನ್ ವಸಂತ್ ಜೊಂಪೆನೆಯವರ. ಇಷ್ಟು ದಿನ ರಾಜ್ಯದ ಗೌಜಿಲಿದ್ದ ಮಕ್ಕ ನಾಳೆ ಇಸ್ಕೂಲ್ನ ಕಡೆಗೆ ಬಂದವೆ. ನಾಳೆ ಜಿಲ್ಲೆನ ಎಲ್ಲ ಪ್ರಾಥಮಿಕ ಮತ್ತು ಪ್ರೌಢ ಇಸ್ಕೂಲ್ಗ ಸುರಾದೆ. ಇದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆನ ಸರಿಗೆ ಮಾಡಿಕೊಂಡೊಳುತ್ತಾ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆನ ಉಪನಿರ್ದೇಶಕ ಸಿ ರಂಗದಮಯ್ಯವು ತಿಳಿಸಿಳು. ಜಿಲ್ಲೆಯಲ್ಲಿ ಸರ್ಕಾರಿ ಅನುದಾನಿತ ಮತ್ತು ಅನುದಾನರಹಿತ ಒಟ್ಟು 571 ಪ್ರಾಥಮಿಕ ಇಸ್ಕೂಲ್ಗ ಮತ್ತು 170 ಪ್ರೌಢ ಇಸ್ಕೂಲ್ಗ ಸೇರಿ ಒಟ್ಟು 671 ಇಸ್ಕೂಲ್ಗಳಲ್ಲಿ ನಾಳೆಯಿಂದ ಕ್ಲಾಸ್ಗೆ ಸುರಾದಿತ್ತ ಅವು ಮಾಹಿತಿ ಕೊಟ್ಟಳು. ಅಖಿಲ ಭಾರತ ಸಂಯೋಜಿತ ಸಂಶೋಧನಾ ಪ್ರಾಜೆಕ್ಟ್ ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯ ಮತ್ತು ಬೆಂಗಳೂರಿನ ವನದುರ್ಗಿ ಅಗರ್ವುಡ್ ಇಂಡಿಯಾ ಲಿಮಿಟೆಡ್ನ ಕೂಡು ಕೂಟಲಿ ನಾಳೆ ಪೊನ್ನಂಪೇಟೆನ ಅರಣ್ಯ ಮಹಾವಿದ್ಯಾಲಯದಲ್ಲಿ ಬೆಳಿಗ್ಗೆ 10 ಗಂಟೆಗೆ ಅಗರ್ವುಡ್ ಉತ್ಪಾದನೆ ಮತ್ತು ಇನಾಕ್ಯುಲೇಷನ್ ಕುರಿತು ತರಬೇತಿ ಹಂಗೆ ಸಂವಾದ ಕಾರ್ಯಕ್ರಮ ಏರ್ಪಾಡಾಟು. ಜಿಲ್ಲಾ ಪ್ರವಾಸೋದ್ಯಮ ಸಮಿತಿ ಸಭೆ ಸಮಿತಿನ ಅಧ್ಯಕ್ಷ ಡಾಕ್ಟರ್ ಬಿಸಿ ಸತೀಶ್ ಅವರ ಅಧ್ಯಕ್ಷತೆಯಲ್ಲಿ ನಾಳೆ ಮಧ್ಯಾಹ್ನ 3:30 ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಪಾಡಲಿ ನಡೆದಿದೆ. ಮೂರ್ನಾಡು ಕರೆಂಟ್ ಉಪಕೇಂದ್ರದಿಂದ ಹೊರಗೆ ಹೋಗುವ ಕರೆಂಟ್ ಪೀಡರ್ಲಿ ರಿಪೇರಿ ಕೆಲಸ ಇರೋದರಿಂದ ನಾಳೆ ಬೆಳಿಗ್ಗೆ 9 ಗಂಟೆಯಿಂದ ಸಾಯಂಕಾಲ 5 ಗಂಟೆ ಮುಟ್ಟ ಪಾರಾಣೆ ನಾಪೋಕ್ಲು ಹೊದ್ದೂರು ಮರಗೋಡು ಮೂರ್ನಾಡು ಹಾಕತ್ತೂರು ಕಾಂತೂರು ಹೊದವಾಡ ಚೇಂಡಾಣೆ ಕಕ್ಕಬ್ಬೆ ನೆಲಜಿ ಪಾಲೂರು ಯಾವಕಪ್ಪಾಡಿ ಬೇತು ಸೇರಿದಂಗೆ ಸುತ್ತಮುತ್ತ ಕರೆಂಟ್ ಇರದುಲೆ. ಹಂಗೆ ಪೊನ್ನಂಪೇಟೆ ಕರೆಂಟ್ ಉಪಕೇಂದ್ರದಿಂದ ಹೊರಗೆ ಹೋಗುವ ನಲ್ಲೂರು ಬಾಳೆಲೆ ರಾಜಪುರ ಪೀಡರ್ಲಿ ರಿಪೇರಿ ಕೆಲಸ ಇರೋದರಿಂದ ನಾಳೆ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 4 ಗಂಟೆ ಮುಟ್ಟ ನಲ್ಲೂರು ಬೆಸಗೂರು ಪೊನ್ನಪಸಂತೆ ಬಾಳೆಲೆ ರಾಜಪುರ ಮಳ್ಳೂರು ನಿಟ್ಟೂರು ಕೊಟ್ಟಗೇರಿ ಬೇಳೂರು ದೇವನೂರು ಸೇರಿದಂಗೆ ಸುತ್ತಮುತ್ತ ಕರೆಂಟ್ ಇರದುಲೆತ್ತ ಇಲಾಖೆನ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ತಿಳಿಸಿಳು. ಜಿಲ್ಲಾ ಉದ್ಯೋಗ ವಿನಯ ಕಚೇರಿನ ಕಡೆಯಿಂದ ನಾಳೆ ಬೆಳಿಗ್ಗೆ 10:30 ಮಧ್ಯಾಹ್ನ 2 ಗಂಟೆ ಮುಟ್ಟ ಮಡಿಕೇರಿ ಜಿಲ್ಲಾ ಉದ್ಯೋಗ ವಿನಯ ಕಚೇರಿಲಿ ಚಾಕ್ರಿ ಮೇಳ ಏರ್ಪಾಡಾಟು. ಮೇಳಕ್ಕೆ ಕ್ಲಬ್ ಮಹೇಂದ್ರ ರೆಸಾರ್ಟ್ ಮಡಿಕೇರಿ, ಹಿಮತ್ ಸಂಘ ಲೈನ್ಸ್ ಆಸನ, ಹ್ಯುಂಡೈ ಕಾರ್ ಶೋರೂಮ್ ಮಡಿಕೇರಿ, ಕಲ್ಯಾಣಿ ಮೋಟಾರ್ಸ್ ಮಡಿಕೇರಿ ಸೇರಿದಂಗೆ ಸುಮಾರು ಸಂಸ್ಥೆಗೆ ಬಂದು ತಮ್ಮ ಸಂಸ್ಥೆಯಲ್ಲಿ ಖಾಲಿರುವ ಚಾಕ್ರಿಗಳಿಗೆ ನೇಮಕಾತಿ ಮಾಡಿಕೊಂಡವೆ. ಎಸ್ಎಸ್ಎಲ್ಸಿ ಪಿಯುಸಿ ಐಟಿಐ ಡಿಪ್ಲೊಮಾ ಹಂಗೆ ಯಾವುದೇ ಪದವಿ ವಿದ್ಯಾರ್ಥಿಯನ್ನು ಪಡ್ಕೊಂಡಿರವು ಸರಿಯಾದ ದಾಖಲಾತಿಗಳಿಗೆ ಮೇಳದಲ್ಲಿ ಭಾಗವಹಿಸಕತ್ತ ಜಿಲ್ಲಾ ಉದ್ಯೋಗಾಧಿಕಾರಿಗಳ ತಿಳಿಸಿಳು. ಕೂಡಿಗೆಯಲ್ಲಿರುವ ಯೂನಿಯನ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆಯ ಕಡೆಯಿಂದ 18-45 ವರ್ಷ ವಯಸ್ಸಿನೊಳಗಿನ ಚಾಕ್ರಿ ಇಲ್ಲದ ಗಂಡು ಜನರಿಗೆ ಮತ್ತು ಹೆಣ್ಣು ಜನರಿಗೆ ಪುಕ್ಸಟ್ಟೆ 30 ದಿನಗಳ ಬೇರೆ ಬೇರೆ ಥರದ ತರಬೇತಿ ಕಾರ್ಯಾಗಾರ ಸಂಸ್ಥೆನ ಸಭಾಬಾಡಿಲಿ ಏರ್ಪಾಡಾಟುತ್ತಾ ಸಂಸ್ಥೆಯ ನಿರ್ದೇಶಕರು ತಿಳಿಸಿಳು. ಮೈಸೂರಲ್ಲಿ ನಡೆದ ಮಾಸ್ಟರ್ಸ್ ಅಥ್ಲೆಟಿಕ್ಸ್ನ ಮ್ಯಾರಥಾನ್ನ 2 ಕಿಲೋಮೀಟರ್ ಓಟಲಿ ಬಂಗಾರಕೊಡಿ ವಿದ್ಯಾ ಹರೀಸ್ ಅವು ಭಾಗವಹಿಸಿ ಸುರ್ಣ ಇನಾಮ್ ಹಂಗೆ ಚಿನ್ನದ ಪದಕನ ಪಡ್ಕೊಂಡು ಸಾಧನೆ ಮಾಡಿಳು. ವಿದ್ಯಾವು ಪ್ಯಾರಾಜನ ಬಂಗಾರಕೊಡಿ ಹರೀಶ್ ಅವರ ಹೆಣ್ಣು. ಕೊಡಗುಗೌಡ ಯುವ ವೇದಿಕೆ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆನ ಕೂಡು ಕೂಟಲಿ ಕಳೆದ 9 ದಿನಗಳಿಂದ ಮಡಿಕೇರಿ ಜನರಲ್ ತಿಮ್ಮಯ್ಯ ಜಿಲ್ಲಾ ಆಟದ ಬಾಣಿಯಲ್ಲಿ ನಡೀತಿದ್ದ ಗೌಡ ಲೆದರ್ಬಾಲ್ ಪ್ರೀಮಿಯರ್ ಲೀಗ್ ಇಂದಿಗೆ ಆಖೇರಿಯಾತು. ಈ ಸಲ ಎಲಿಟ್ ಕ್ರಿಕೆಟರ್ಸ್ ಸುರ್ಣ ಹಂಗೆ ಕಾಪಿ ಕ್ರಿಕೆಟರ್ಸ್ 2ನೇ ಇನಾಮನ ಪಡ್ಕೊಂಡಳು. ಸಾಯಂಕಾಲ 4 ಗಂಟೆಗೆ ಆಖೇರಿ ಜಂಬರ ನಡೆತು. ಗ್ರಾಹಕರ ವ್ಯಾಜ್ಯಗಳ ಆದಷ್ಟು ಬೇಗ ತೀರ್ಮಾನ ಮಾಡುವ ನಿಟ್ಟಲ್ಲಿ ಜುಲೈ 8 ಲೋಕ್ ಅದಾಲತ್ ನಡೆದಿದೆ. ಆ ದಿನ ಸಂಬಂಧಪಟ್ಟವು ತೀರ್ಮಾನಕ್ಕೆ ಬಾಕಿ ಇರುವ ಪ್ರಕರಣಗಳ ತಕೊಂಡು ತೀರ್ಮಾನ ಮಾಡಿ ಕಣಕುತ್ತ ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗದ ಸಹಾಯಕ ಆಡಳಿತಾಧಿಕಾರಿಗೆ ಹಂಗೆ ಸಹಾಯಕ ರಿಜಿಸ್ಟ್ರಾರ್ ಅವರು ತಿಳಿಸಿಳು. ಕರ್ನಾಟಕ ಗ್ರಾಹಕ ವ್ಯಾಜ್ಯಗಳ ಪರಿಹಾರ ಆಯೋಗ ಗ್ರಾಹಕ ಸಂರಕ್ಷಣಾ ಕಾಯ್ದೆ 2019 ಕುರಿತು ಗ್ರಾಹಕರಲ್ಲಿ ಜಾಗೃತಿ ಬರೆಸುವ ನಿಟ್ಟಲ್ಲಿ ಬರುವ ತಿಂಗಳ 1 ಜೂನ್ ರಾತ್ರಿ 8 ಗಂಟೆಯಿಂದ 8:30 ಮುಟ್ಟ ಆಕಾಶವಾಣಿಲಿ ಫೋನಿನ ನೇರ ಪ್ರಸಾರ ಕಾರ್ಯಕ್ರಮ ನಡೆದಿದೆ. ಗ್ರಾಹಕರು ಯಾವುದೇ ಪ್ರಶ್ನೆಗಿದ್ದರೆ 0802237477 ಇಲ್ಲರೆ 2237488 ಈ ಸಂಖ್ಯೆಗೆ ಸಂಪರ್ಕ ಮಾಡಿ ಮಾಹಿತಿ ತಕ್ಕಣಕ್ಕ ಆಯೋಗದ ಆಡಳಿತಾಧಿಕಾರಿಗಳ ತಿಳಿಸಿಳು. ಚೆನ್ನೈನ ಕೇಂದ್ರೀಯ ಪಿಂಚಣಿ ಕಾರ್ಯಾಲಯದ ಕಡೆಯಿಂದ ಮಡಿಕೇರಿ ಮೈತ್ರಿ ಪೊಲೀಸ್ ಭವನದಲ್ಲಿ ಇದೇ ತಿಂಗಳ 30 ಮತ್ತು 31 ಬೆಳಿಗ್ಗೆ 9:30 ಸಾಯಂಕಾಲ 4:30 ಮುಟ್ಟ ಸ್ಪರ್ಶ ಔಟ್ರೀಚ್ ಜಂಬರ, ಮಿಲಿಟರಿ ಪಿಂಚಣಿ ತಗೊಂಡಿರುವ ಮಾಜಿ ಸೈನಿಕರು ಮತ್ತು ಕುಟುಂಬ ಪಿಂಚಣಿದಾರರ ತೊಂದರೆ ತಾಪತ್ರೆಗಳ ಸರಿ ಮಾಡುವ ಸಭೆ ನಡೆದಿತ್ತ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆಯ ಜಂಟಿ ನಿರ್ದೇಶಕರು ತಿಳಿಸಿಳು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಸಮ್ಮರ್ ಸ್ಪೆಷಲ್ ಆಫರ್, ಎಸಿ, ಕೂಲರ್, ವಾಷಿಂಗ್ ಮಷೀನ್, ಫ್ರಿಡ್ಜ್, ಫ್ಯಾನ್, ಎಲ್ಲ ಐಟಮ್ಸ್ ಗಳ ಮೇಲೆ ವಿಶೇಷ ರಿಯಾಯಿತಿ, 0% ಸಾಲ ಸೌಲಭ್ಯ, ಬ್ರಾಂಡೆಡ್ ಐಟಮ್ಸ್, ಲೋಯೆಸ್ಟ್ ಪ್ರೈಸ್, ಸ್ಪೆಷಲ್ ಕ್ಯಾಶ್ ಡಿಸ್ಕೌಂಟ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಟಾಟಾ ಮೋಟಾರ್ಸ್ ಅರಸ್ಕಾರ್ ಅವರ ಶೋರೂಮ್ ಮಡಿಕೇರಿಯಲ್ಲಿ ಹಾಗೂ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಇದೀಗ ಕೊಡಗಿನ ಗೋಣಿಗೊಪ್ಪ ಮತ್ತು ಕುಶಾಲನಗರದಲ್ಲಿ. ನಿಮ್ಮ ಆಯ್ಕೆಯ ಟಾಟಾ ಕಾರ್ಗಳ ಬುಕಿಂಗ್ ಹಾಗೂ ಸರ್ವಿಸ್ಗಾಗಿ ಭೇಟಿ ನೀಡಿ ಅರಸ್ಕಾರ್ ಭಗವತಿ ದೇವಸ್ಥಾನದ ಎದುರು ತೈಕೇರಿ ಗೋಣಿಗೊಪ್ಪ, ಆಪೋಸಿಟ್ ಉದ್ಗಮ್ ಸ್ಕೂಲ್ ಕುಶಾಲನಗರ, ಹಾಗೂ ಬುಕಿಂಗ್ ಆಗಿ ರೇಸ್ ಕೋರ್ಸ್ ರೋಡ್ ಆಪೋಸಿಟ್ ಕಾವೇರಿ ಹಾಲ್ ಮಡಿಕೇರಿ. ಕಾಂಟ್ಯಾಕ್ಟ್ 9611300888 ಅಥವಾ 9606520282. ರೀ, ನಮ್ ಈ ಆನಿವರ್ಸರಿಗೆ ನಿಮ್ಗೆ ಹೊಸ ಡ್ರೆಸ್, ಸೂಟ್, ಬ್ಲೇಸರ್ ಪ್ರೆಸೆಂಟ್ ಮಾಡ್ಬೇಕು ಅಂತ ಇದ್ದೀನಿ, ಎಲ್ಲಿ ಪರ್ಚೇಸ್ ಮಾಡೋಣ? ನೀನು ಕೊಡ್ಸೋದಾದ್ರೆ ವಿರಾಜ್ ಪೇಟೆಯ ರೇಮಂಡ್ ಶಾಪಿಂಗ್ ಲೇ ಕೊಡ್ಸು, ಯಾಕಂದ್ರೆ ಅಲ್ಲಿ ಲೇಟೆಸ್ಟ್ ಡಿಸೈನ್ಸ್ ನ ರೇಮಂಡ್ ಡ್ರೆಸ್ ಅಲ್ಲದೆ ಫ್ಯಾಬ್ರಿಕ್ ಕೂಡ ಇದೆ. ನಮಗ್ ಬೇಕಾದ ರೀತಿಲಿ ಬ್ಲೇಸರ್ ಸೂಟ್ಸ್ ರೆಡಿ ಮಾಡಿ ಅಂದ್ರೆ ಸ್ಟಿಚ್ ಕೂಡ ಮಾಡಿ ಕೊಡ್ತಾರೆ. ಆಗ್ಲಿ, ಅಲ್ಲಿಗೆ ಹೋಗೋಣ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಫೇಲ್ ಆಗಿದ್ದೀರಾ, ನೆಕ್ಸ್ಟ್ ಏನು ಅಂತ ಚಿಂತನ? ಚಿಂತನಗಂಗಾ ಟ್ಯುಟೋರಿಯಲ್ಸ್ ನಲ್ಲಿದೆ ಪರಿಹಾರ. 10ನೇ ತರಗತಿಯಲ್ಲಿ ಪಾಸ್ ಆಗಿ ಪಿಯುಸಿ ಫೇಲ್ ಆದ ವಿದ್ಯಾರ್ಥಿಗಳಿಗೆ ನೇರವಾಗಿ ದ್ವಿತೀಯ ಪಿಯುಸಿಗೆ ಖಾಸಗಿಯಾಗಿ ಪರೀಕ್ಷೆಗೆ ಕುಳಿತುಕೊಳ್ಳಲು ಅವಕಾಶ. ಹೆಚ್ಚಿನ ವಿವರಗಳಿಗೆ ಚಿಂತನಗಂಗಾ ಟ್ಯುಟೋರಿಯಲ್ಸ್, ಶ್ರೀ ಕಾಮಾಕ್ಷಿ ದೇವಾಲಯದ ಬಳಿ, ಗೌಳಿ ವಿಧಿ, ಮಡಿಕೇರಿ. ಕಾಲ್ 9986975775. ನಿಮ್ಮ 2-5 ವರ್ಷದೊಳಗಿನ ಪುಟ್ಟ ಮಕ್ಕಳನ್ನು ಉತ್ತಮ ಶಾಲೆಗೆ ಸೇರಿಸುವ ಪೋಷಕರು ನೀವಾಗಿದ್ದರೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಹಿಂದೆ ಸಂಪರ್ಕಿಸಿ. ಛೋಟಾ ಚಾಂಪ್ಸ್ ಗುರುಕುಲಂ, ವಿರಾಜಪೇಟೆ. ಪ್ಲೇ ಗ್ರೂಪ್, ನರ್ಸರಿ, ಎಲ್ಕೆಜಿ, ಯುಕೆಜಿಗಳಿಗೆ ದಾಖಲಾತಿ ಆರಂಭಗೊಂಡಿದೆ. ಕೆಲವೇ ಸೀಟುಗಳು ಲಭ್ಯ. ಶಾಲಾ ವಾಹನ ಸೌಲಭ್ಯವಿದೆ. ಇಲ್ಲಿಗೆ ಟೀಚರ್, ಆಯಾ, ಡ್ರೈವರ್ ಬೇಕಾಗಿದ್ದಾರೆ. ಸಂಪರ್ಕಿಸಿ ಛೋಟಾ ಚಾಂಪ್ಸ್ ಗುರುಕುಲಂ, ಆಪೋಸಿಟ್ ಸೈನಿಟಿ ಹಾಲ್, ವಿಜಯನಗರ, ವಿರಾಜಪೇಟೆ. ಮೊಬೈಲ್ 9448019615. ವಿವಾಹ ಬಟ್ಟೆಗಳು, ಡೆಲಿವೇರ್ ಸ್ಯಾರೀಸ್, ಕುರ್ತಾ, ಚೂಡಿದಾರ್, ಲೆಹೆಂಗಾ, ಉಲ್ಲಾಸದೊಂದಿಗೆ ಖರೀದಿಸಲು ಬನ್ನಿ. ಇಮ್ಯಾನುವಲ್ ಸಿಲ್ಕ್ಸ್, ಮೇನ್ ರೋಡ್, ಇರಿಟಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿನಲು ಮಂಡುಗೊಂಡ ಹರ್ಷಿತ್ ಪೊನ್ನಪ್ಪ. ಅಖಿಲ ಭಾರತ ಸಂಯೋಜಿತ ಸಂಶೋಧನಾ ಪ್ರಾಜೆಕ್ಟ್ ಆಗ್ರೋ ಫಾರೆಸ್ಟ್ರಿ ಕಾಲೇಜ್ ಆಫ್ ಫಾರೆಸ್ಟ್ರಿ, ಪೊನ್ನಂಪೇಟೆ, ಪಿಂಜ ವನದುರ್ಗಿ ಅಗರ್ವುಡ್ ಇಂಡಿಯಾ ಲಿಮಿಟೆಡ್ ಬೆಂಗಳೂರು ಇಂಗಡ ಕೂಡು ಕೂಟತ್ತು ನಾಳೆ ಪೊಲಾಕ 10:30 ಕಾಲೇಜ್ ಆಫ್ ಫಾರೆಸ್ಟ್ರಿ ಪೊನ್ನಂಪೇಟೆಲಿ ಅಗರ್ವುಡ್ ಉತ್ಪಾದನೆ ಪಿಂಜ ಇನಾಕ್ಯುಲೇಷನ್ ರ ಬಗ್ಗೆ ತರಬೇತಿ ಪಿಂಜ ಸಂವಾದತ್ನ ಆಯೋಜನೆ ಮಾಡಿತು. ಇರಾದೆ ಉಳ್ಳ ಬಳಕಾರ ಈ ಕಾರ್ಯಕ್ರಮದ ಪ್ರಯೋಜನ ಪಡೆದವಳು. 3/31/11 KV ವಿದ್ಯುತ್ ಉಪಕೇಂದ್ರತಂಜ ಅವಶ್ಯ ರಿಪೇರಿ ಪಣಿ ಉಳ್ಳಾನುಂಡ್. ನಾಳೆ ಪೊಲಕ 9:00 ವೈಪತ್ತು 5:00 ಕತನೆ ಪಾರಣೆ, ನಾಪೋಕ್ಲು, ಹೊದ್ದೂರು, ಮರಗೋಡು, ಮೂರ್ನಾಡು, ಅಕ್ಕತ್ತೂರು, ಕಾಂತೂರು, ಹೊದವಾಡ, ಚೇಂಡಾಣೆ, ಕಕ್ಕಬೆ, ನೆಲಜಿ, ಪಾಲೂರು, ಯವಕಪಾಡಿ, ಬೇತು ಪಿಂಜ ಸುತ್ತಮುತ್ತ ವ್ಯಾಪ್ತಿಲು ಕರೆಂಟ್ ಇಪ್ಲೆ. ಅಂದನೆ ಪೊನ್ನಂಪೇಟೆ 66/11 KV ವಿದ್ಯುತ್ ಉಪಕೇಂದ್ರತ್ತು ರಿಪೇರಿ ಪಣಿ ಉಳ್ಳಾನುಂಡ್. ನಾಳೆ ಪೊಲಕ 10:00 ವೈಪತ್ತು 4:00 ಕತನೆ ನೆಲ್ಲೂರು, ಬೆಸಗೂರು, ಪೊನ್ನಪಸಂತೆ, ಬಾಳೆಲೆ, ರಾಜಪುರ, ಮುಳ್ಳೂರು, ನಿಟ್ಟೂರು, ಕೊಟ್ಟಗೇರಿ, ಬೀಳೂರು ಪಿಂಜ ಸುತ್ತಮುತ್ತ ವ್ಯಾಪ್ತಿಲು ಕರೆಂಟ್ ಇಪ್ಲೆ. ಸಾರ್ವಜನಿಕಂಗಾ ಸಹಕಾರ ತರೊಂಡು ಸೆಸ್ ಕಾರ್ಯನಿರೂಪಕ ಇಂಜಿನಿಯರ್ ಅಂಗ ಕಟ್ಟಣಿತು. ಕೊಡಗು ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ರಾಧನೆಯಲ್ಲಿ ನಾಳೆ ಪೊಲಕ 10:30 ಮಧ್ಯಾಹ್ನ 8:00 ಕತ್ತನೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯಲ್ಲಿ ಚಾಕ್ರಿ ಮೇಳ ನಡಪ. ಎಸ್ಎಸ್ಎಲ್ಸಿ, ಪಿಯುಸಿ, ಐಟಿಐ ಕೂಡನಕ್ಕೆ ಎದೇ ಪದವಿ ಪಡೆದ ಹೆಂಗ ತಂಗಡ ಒತ್ತ ದಾಖಲೆಯೊಡೆ ಕೂಡಿಯಾಡಲು ಒಂದು ಕಚೇರಿ ಉದ್ಯೋಗಾಧಿಕಾರಿ ಅರಿಚಿಟ್ಟಿತು. ಜಿಲ್ಲಾಧಿಕಾರಿ ಜಿಲ್ಲಾ ಪ್ರವಾಸೋದ್ಯಮ ಸಮಿತಿಯರ ಅಧ್ಯಕ್ಷಗಳಾದ ಡಾಕ್ಟರ್ ಬಿಸಿ ಸತೀಶ್ ಅಂಗಡ ಕೊರವಕಾರಿಕೆಯಲ್ಲಿ ನಾಳೆ ಮಧ್ಯಾಹ್ನ 3:30 ಜಿಲ್ಲಾಧಿಕಾರಿ ಸಭಾಭಾಡಿಲು ಜಿಲ್ಲಾ ಪ್ರವಾಸೋದ್ಯಮ ಸಮಿತಿ ಸಭೆ ನಡಪ. ಚೆನ್ನೈರ ಕೇಂದ್ರೀಯ ಪಿಂಚಣಿ ಕಾರ್ಯಾಲಯದ ರಾಧನೆಯಲ್ಲಿ ಮಡಿಕೇರಿಯ ಮೈತ್ರಿ ಪೊಲೀಸ್ ಭವನತ್ತು ಇದೇ 30/31 ಪೊಲಕ 9:30 ವೈಪತ್ತು 4:30 ಕತ್ತನೆ ಸ್ಪರ್ಶ ಔಟ್ರೀಚ್ ಸಮಾರಂಭ ನಡಪ. ಸಶಸ್ತ್ರ ಪಡೆಯರ ನಿವೃತ್ತ ಪಟ್ಟಾಳಕಾರ ಎಂಗಡ ಕುಟುಂಬಕಾರ ತಂಗಡ ಪೆನ್ಷನ್ ಎಂತೆಂಗಿ ತೊಂದರೆ ತಾಪತ್ರೆ ಉಂಡೆಂಗಿ ಅಂಗೊತ್ತ ದಾಖಲೆಯಾನ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಕೂಡ ಹಾಜರಾಯಿತು. ಪರಿಹಾರ ಕಂಡವಲು ಒಂದು ಸೈನಿಕ ಕಲ್ಯಾಣ ಪಿಂಜ ಪುನರ್ವಸತಿ ಇಲಾಖೆಯ ಜಂಟಿ ನಿರ್ದೇಶಕಂಗ ಕಟ್ಟಣಿತು. മടിക്കേരിയുടെ ഇ സി എച്ച് എസ് പോളിക്ലിനിക്കിൽ നാളെ പിന്നെ മത്തിയാന്ത് വൈദ്യംഗയപ്പിലെ എക്കോൾ തുറക്കെ മദ് കുട്ടുക അങ്ങനെ 31-ാം തിങ്കത്ര ലെക്ക തപാസണ ഉള്ളതുണ്ട് മദ് കുട്ടുലെ ചോര പരീക്ഷയ്ക്ക് ബപ്പന്ത മാജി പട്ടാളക്കാര ക്ലിനിക്ക് ബപ്പമിഞ്ഞ ഫോൺ മടിത്ത് അപ്പോയിൻമെന്റ് എടുത്തുകൊണ്ട് അങ്ങനെ ബന്ധങ്ങളുടെ ചോര പരീക്ഷ മാടുള്ള എന്ത് പ്രകടനയിൽ അരച്ചിട്ടിത് വിരാജ്പേട്ടയുടെ ഇ സി എച്ച് എസ് പോളിക്ലിനിക്കിൽ ലാബ് ടെക്നീഷ്യൻസ് നാളെ 31-ാം കത്തനെ ഇപ്പിലെ ജില്ലാ അഭിവൃദ്ധി സമന്വയ പിന്നെ ഉസ്തുവാരി സമിതി സഭ ഇതേ 30-ാം പൊലക്ക 10 കൊടുകു ജില്ലാ പഞ്ചായത്ത് സഭാ വാർഡിൽ സംസദ പ്രതാപ് സിംഹ എങ്ങടെ കുറവ് കാരിക്കയിൽ നടപ്പാന്ത് ജില്ലാധികാരി ഡോക്ടർ ബി സി സതീഷ് എങ്ക അരച്ചിട്ടിത് ബുഡക്കട്ട് സംസ്കൃതി അധ്യയന കേന്ദ്ര കൊടവാമെ പിന്നെ കൊടുകു പ്രസ് ക്ലബ് ബൊള്ളി നമ്മെ സമിതി രാധനയിൽ കൊടവ സംസ്കൃതി മീത മോപ്പ് കൂട്ട ജൂൺ 10-ാം പൊലക്ക 10 മടിക്കേരി പത്രികാ ഭവനത്തിൽ ഏർപ്പാട് മാടിത്ത് പത്രകർത്ത ഉള്ളിയുടെ ഡോക്ടർ പൂവയ്യ എങ്ങടെ കുറവ് കാരിക്കയിൽ നടപ്പ് ഈ കാര്യക്രമത്തിൽ മറന്ന് മറയാന കൊടവ നടപ്പ് പൊടുപ്പ് എന്ന വിഷയത്ത് ബാച്ചറണിയുടെ റാണു അപ്പണ് പിന്നെ ലോകം വെച്ചിന കൊടവ സംസ്കൃതി എന്ന വിഷയത്ത് ബാച്ചറ